आकाशवाणी हासन एफएम ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಗೋಕುಲವಾಣಿ, ಪಶುವೈದ್ಯಕೀಯ ವಿಜ್ಞಾನ ಹಾಗೂ ಪಶುಪಾಲನೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಜಾನುವಾರುಗಳ ಆರೋಗ್ಯ ನಿರ್ವಹಣೆ ಈ ಕುರಿತು ಸಂವಾದ ಭಾಗವಹಿಸುತ್ತಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಡಿಆರ್ ಮಂಜುನಾಥ್ ಹಾಗೂ ಡಾಕ್ಟರ್ ಪಿ ಸತೀಶ್. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19ಗೆ ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ. ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19ನಿಂದ ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19ನಿಂದ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075ಕ್ಕೆ ಕರೆ ಮಾಡಿ. ಏನ್ ಜಯಕ್ಕ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ರಾಜಣ್ಣ, ಒಳ್ಳೆ ಮಳೆ ಆಗ್ತಿದೆ, ಬಿತ್ತನೆ ಮಾಡೋಣ ಅಂದ್ರೆ ಕೈಯಲ್ಲಿ ದುಡ್ಡೇ ಇಲ್ಲ. ಏ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ಇಷ್ಟು ವರ್ಷ ನಂಬಿ ಬಂದಿರೋ ನಮ್ಮ ವಿಜಯ ಬ್ಯಾಂಕ್ ಇವಾಗ ಬ್ಯಾಂಕ್ ಆಫ್ ಬರೋಡಾ ಆಗಿದೆಯಲ್ಲ, ಅಲ್ಲಿಗೆ ಹೋಗು. ಹೂ ಕಣಕ, ಅಲ್ಲಿ ಚಿನ್ನದ ಮೇಲೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾರಂತೆ. ಹೌದಾ? ಈಗಲೇ ಹತ್ತಿರದ ವಿಜಯ ಬ್ಯಾಂಕ್, ಈಗ ಬ್ಯಾಂಕ್ ಆಫ್ ಬರೋಡಾ ಆಗಿದೆಯಲ್ಲ, ಅಲ್ಲಿಗೆ ಒಂದ್ಸಲ ಭೇಟಿ ನೀಡು. ಷರತ್ತುಗಳು ಅನ್ವಯ. ಮಂಗಳ ಆಸ್ಪತ್ರೆ ಹಾಸನ, ಒಂದೇ ಸೂರಿನಡಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆಗಳು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಇನ್ನು ದೂರದ ನಗರಗಳಿಗೆ ಹೋಗಬೇಕಿಲ್ಲ. ಹೃದಯ ಸಂಬಂಧಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಮೆದುಳು ಹಾಗೂ ಬೆನ್ನು ಹುರಿ ಸಂಬಂಧಿತ ಸಮಸ್ಯೆಗಳಿಗೆ ಚಿಕಿತ್ಸೆ, ಉದರ ಸಂಬಂಧಿತ ರೋಗಗಳಿಗೆ ಉದರ ದರ್ಶಕ ಚಿಕಿತ್ಸೆ, ಕಿಡ್ನಿ ಸಮಸ್ಯೆ ಸಂಬಂಧಿತ ಶಸ್ತ್ರಚಿಕಿತ್ಸೆ ಮತ್ತು ಡಯಾಲಿಸಿಸ್. ನಿಮ್ಮ 10 ಹಲವು ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಖಾಸಗಿ ವಿಮಾ ಸೌಲಭ್ಯಕ್ಕೆ ಮಾನ್ಯತೆ ಇದೆ. ಮಂಗಳ ಆಸ್ಪತ್ರೆ, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಮೊಬೈಲ್ 9449982474. ಗೋಕುಲವಾಣಿ, ಗೋಕುಲವಾಣಿ. ಪಶು ವೈದ್ಯಕೀಯ ವಿಜ್ಞಾನ ಹಾಗೂ ಪಶುಪಾಲನೆ ಕುರಿತ ಬಾಸಲಿ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮ ಗೋಕುಲವಾಣಿ, ಗೋಕುಲವಾಣಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಗೋಕುಲವಾಣಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಆರೋಗ್ಯ ನಿರ್ವಹಣೆ ಕುರಿತಂತಹ ಸಂವಾದವನ್ನ ಪ್ರಸಾರ ಮಾಡುತ್ತಿದ್ದೇವೆ. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಡಿಆರ್ ಮಂಜುನಾಥ್ ಮತ್ತು ಡಾಕ್ಟರ್ ಎಸ್ಪಿ ಸತೀಶ್. ಡಾಕ್ಟರ್ ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಸತೀಶ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಾವಿಬ್ರು ಈ ದಿವಸ COVID-19 ಸಂದಿಗ್ಧ ಸಂದರ್ಭದಲ್ಲಿ ಜಾನುವಾರುಗಳ ನಿರ್ವಹಣೆ ಕುರಿತಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ಸತೀಶ್ ಅವರೇ, ತಾವೇ ವಿಚಾರವನ್ನು ಆರಂಭ ಮಾಡಿ. ನಮಸ್ಕಾರ ಸರ್. ಮಾನ್ಯ ರೈತ ಬಾಂಧವರೇ, ತಮಗೆಲ್ಲರೂ ಗೊತ್ತಿದೆ, ದೇಶ ಹಾಗೂ ನಾವು ನೀವು ಎಲ್ಲರೂ ಸಹ ಕಂಡು ಕೇಳರಿದಂತಹ ಒಂದು ಮಹಾಮಾರಿಯನ್ನ ಎದುರಿಸ್ತಾ ಇದ್ದೀವಿ. ಗೊತ್ತಿದೆ, ಈ ಸಮಯದಲ್ಲಿ ಮನುಷ್ಯನೇ ಸಹ ಜೀವನ ನಡೆಸಲು ತುಂಬಾ ಕಷ್ಟಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಈ ಸಂದರ್ಭದಲ್ಲಿ ಜಾನುವಾರುಗಳನ್ನ ಹೇಗೆ ಸಾಕಬೇಕು, ಯಾಕೆಂದ್ರೆ ಜಾನುವಾರುಗಳ ಆಹಾರ ಆರೋಗ್ಯ ಇವೆಲ್ಲವೂ ಸಹ ನಮ್ಮಂತೆಯೇ ಸಹ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ರೈತರಾಗಿರ್ತಕ್ಕಂಥ ನೀವು ಹಾಗೂ ಪಶುವೈದ್ಯ ಆಗಿರ್ತಕ್ಕಂಥ ನಾವು ತಮಗೆ ಯಾವ ತರದ ಮಾಹಿತಿಯನ್ನು ಕೊಡಬೇಕು, ತಾವು ಏನೇನು ಕೆಲಸವನ್ನ ಮಾಡಬೇಕು ಈ ಸಂದರ್ಭದಲ್ಲಿ ಇರ್ತಕ್ಕಂಥದ್ದನ್ನ ಕೆಲವೇ ಕೆಲವು ಸೂಕ್ಷ್ಮ ಮಾಹಿತಿಗಳನ್ನ ತಮ್ಮ ಮುಂದೆ ನಾನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಮೊಟ್ಟ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಒಂದೇ ಒಂದು ವಿಷಯ ಅಂದ್ರೆ ಏನು ಇದು COVID-19 ಅಂದ್ರೆ ಏನು ಅಂತಕ್ಕಂಥ ಒಂದೇ ಒಂದು ಸೂಕ್ಷ್ಮ ವಿಷಯವನ್ನ ನಿಮಗೆ ಮೊದಲು ತಿಳಿಸ್ಬಿಡ್ತೀನಿ. ಏತಕ್ಕೆಂದ್ರೆ ರೈತರು ಹಲವಾರು ಈ ವಿಷಯ ಸಂಬಂಧಪಟ್ಟಂತೆ ಭಯಭೀತರಾಗಿರ್ತಕ್ಕಂಥದ್ದು ನಾನು ಕೇಳ್ತಾ ಇದ್ದೀನಿ. ಏನಪ್ಪ COVID-19 ಅಂದ್ರೆ, ಇದು ಸಾರ್ಸ್ ಕರೋನಾ ವೈರಸ್ 2 ಎಂಬಂತಹ ಒಂದು ವೈರಾಣುವಿನಿಂದ ಬರ್ತಕ್ಕಂಥ ಒಂದು ರೋಗ. ಸಾಮಾನ್ಯವಾಗಿ ಇದು ಮನುಷ್ಯನಿಂದ ಮನುಷ್ಯನಿಗೆ ಬರ್ತಕ್ಕಂತಹ ಒಂದು ರೋಗ. ಇದರಲ್ಲಿ ಪ್ರಾಣಿಗಳ ಒಂದು ಮಹತ್ವ ಅಷ್ಟೊಂದು ಸದ್ಯದ ಮಟ್ಟಕ್ಕೆ ಏನು ಕಂಡುಬರ್ತಾ ಇಲ್ಲ. ಇದರ ಪಾತ್ರ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಇನ್ನೂ ಸಹ ಸಂಶೋಧನೆ ಅಂತ ಇರೋದ್ರಿಂದ ನಾನು ಜಾಸ್ತಿ ಇದ್ರ ಬಗ್ಗೆ ನಾನು ಜಾಸ್ತಿ ನಿಮಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾವು ನಿಮ್ಗೆ ಇವತ್ತು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಈ ಸಂದರ್ಭದಲ್ಲಿ ತಾವು ಮನೆಯಿಂದ ಹೊರಗೋಗ್ಲಿಕ್ಕಾಗ್ತಾ ಇಲ್ಲ, ಹೊರಗಡೆ ಜಾಸ್ತಿ ಏನು ಸಿಗ್ತಾ ಇಲ್ಲ ನಿಮಗೆ ಕೊಂಡ್ಕೊಳ್ಳಿಕ್ಕೆ ಅಂತಂದಾಗ, ತಾವು ಹೇಗೆ ಜಾನುವಾರುಗಳನ್ನ ಪಾಲನೆ ಮಾಡಬೇಕು, ಅವುಗಳ ಆರೋಗ್ಯವನ್ನ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೇ ಕೆಲವು ಒಂದು ಸೂಕ್ಷ್ಮ ಮಾಹಿತಿಗಳನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ತವರೆ, ಈಗ ನಮ್ ಸತೀಶ್ ಅವರು ಹೇಳ್ದಂಗೆ ಈಗ ಪ್ರಾಣಿಗಳ ಆರೋಗ್ಯ ನಿರ್ವಹಣೆ ಯಾವ ತರ ನೀವು ಜಾನುವಾರು ಆರೋಗ್ಯ ನಿರ್ವಹಣೆ ಮಾಡಬೇಕು ಅಂತ, ಫಸ್ಟ್ ಆಫ್ ಆಲ್ ನೀವು ಮನೆಯಲ್ಲಿ ಒಂದು ಫಸ್ಟ್ ಏಡ್ ಕಿಟ್ ಅಂತ ಇಟ್ಕೋಬೇಕು. ಇದು ಮನುಷ್ಯರಿಗಾಗ್ಲಿ ಅನಿಮಲ್ ಗಾಗಿ ಫಸ್ಟ್ ಏಡ್ ಕಿಟ್ ಬೇಕಾಗುತ್ತೆ. ಅದು ನಿಮ್ಮ ಹತ್ರ ಇಲ್ಲ ಅಂದ್ರೆ ಪಕ್ಕದಲ್ಲಿರೋ ಒಂದು ದಾಸ್ತಾನು ಅಂದ್ರೆ ಮೆಡಿಕಲ್ ಶಾಪ್ ಹತ್ರ ಹೋಗಿ ಒಂದು ಟಿಂಚರ್ ಅಯೋಡಿನ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಅದ್ರ ಜೊತೆಗೆ ಒಂದು ಬ್ಯಾಂಡೇಜ್, ಒಂದು ಕಾಟನ್, ಒಂದು ಆಯಿಂಟ್ಮೆಂಟ್, ಅದ್ರ ಜೊತೆಗೆ ಒಂದು ಸ್ಪಿರಿಟ್, ಇಷ್ಟಿದ್ರೆ ನಿಮ್ಗೊಂದು ಫಸ್ಟ್ ಏಡ್ ಕಿಟ್ ಆಗುತ್ತೆ. ಈ ಒಂದು ಕಿಟ್ ಅನ್ನು ಇಟ್ಕೊಂಡು ನೀವು ಯಾವ್ದೇ ರೀತಿಯಾದ ಗಾಯ ಆದ್ರೆ ಗಾಯ ನಿರ್ವಹಣೆ ಮಾಡ್ಕೋಬಹುದು, ಇಲ್ಲ ಬೇರೆ ಯಾವ್ದಾನ ಒಂದು ತೊಂದರೆ ಆದ್ರೂ ನೀವು ನಿರ್ವಹಣೆ ಮಾಡ್ಕೊಂತ ಹೋಗ್ಬೋದಾಗತ್ತೆ. ಈ ಜಾನುವಾರು ಬರೋದು ಅಂದ್ರೆ ನಾಯಿ ಕಚ್ಚೋದಿರ್ಬೋದು, ಇಲ್ಲ ಮೂಳೆ ಮುರ್ತ ಇರ್ಬೋದು, ಇಲ್ಲ ಗಾಯ ಇರ್ಬೋದು. ಈ ಟೈಮಲ್ಲಿ ನೀವು ಯಾವ ತರ ನಿರ್ವಹಣೆ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಗಾಯ ಇದ್ರೆ ಏನ್ ಮಾಡ್ಬೋದು, ಈಗ ಒಂದು ನಾಯಿ ಕಚ್ಚಿರ್ಬೋದು ಇಲ್ಲ ಬೇರೆ ಅನ್ನ ಕಚ್ಚಿದಾಗ, ಆ ಒಂದು ಗಾಯವನ್ನು ನೀವು ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು. ನೀರಿಗೆ ಒಂದ್ ಎರಡು ಕಲ್ ಉಪ್ಪು ಹಾಕೊಂಡು ತೊಳೆದ್ರೆ ಇನ್ನೂ ಅನುಕೂಲ ಆಗುತ್ತೆ. ಅದ್ರಲ್ಲಿರುವಂತಹ ಒಂದು ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಅದನ್ನ ನಾವು ಸಾಯಿಸಬಹುದು. ಆಮೇಲೆ ಅದಕ್ಕೆ ಟಿಂಚರ್ ಹಾಕೊಂಡು ಬ್ಯಾಂಡೇಜ್ ಹಾಕೊಂಡು ಆ ಒಂದು ಪಶುವೈದ್ಯರ ಒಂದು ಮೊಬೈಲ್ ಸಂಖ್ಯೆಯನ್ನು ಇಟ್ಕೊಂಡು ಅವ್ರಿಗೆ ಫೋನ್ ಮಾಡ್ಕೊಂಡು ಏನ್ ಮಾಡಬಹುದು ಅಂತ ಕೇಳಿದ್ರೆ, ನೀವು ಆ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಒಂದು ಆಚೆ ಬಂದು ಆ ಪ್ರಾಣಿಯ ಜೀವವನ್ನು ಉಳಿಸಬಹುದಾಗತ್ತೆ. ಹಾಗೇನೆ ಕೆಲವು ರೈತರು ದನಗಳ ಫಾರ್ಮ್ಗಳನ್ನ ಮೇಂಟೈನ್ ಮಾಡಿರ್ತಾರೆ, ಸಾಕ್ತಾ ಇರ್ತಾರೆ, ಸುಮಾರು 10-15 ಹಸುಗಳನ್ನ ಸಾಕ್ತಾ ಇರ್ತಾರೆ. ಈ ಸಮಯದಲ್ಲಿ ತುಂಬಾ ನಿಮಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಕೆಲವೊಂದು ಮಾಹಿತಿಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನೀವು ಒಂದು ಫಾರ್ಮ್ ನ ಇಟ್ಕೊಂಡಿದ್ದೀರಾ ಅಂತಂದಾಗ ಬಹಳಷ್ಟು ಜನ ಸಂದರ್ಶಕರು ನಿಮ್ಮ ಫಾರ್ಮ್ಗೆ ಬರ್ತಾನೆ ಇರ್ತಾರೆ. ಆದಷ್ಟು ಈ ಕೋವಿಡ್ ಸಂದರ್ಭದಲ್ಲಿ ತಾವು ಸಂದರ್ಶಕರ ಭೇಟಿಯನ್ನ ನಿಯಂತ್ರಣಗೊಳಿಸ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂತಂದ್ರೆ ತಾವು ಸಹ ಅವ್ರ ಜೊತೆ ಮಾತಾಡ್ತಾ ಇರ್ತೀರಾ, ಅವರಲ್ಲಿ ರೋಗ ಇರುತ್ತೋ ಇಲ್ಲ ಗೊತ್ತಿಲ್ಲ, ಇದರಿಂದ ತಮಗೂ ಸಹ ರೋಗ ಆಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದಾಗ್ಯೂ ತಾವು ಸಂದರ್ಶಕರನ್ನ ನಿಯಂತ್ರಣ ಮಾಡತಕ್ಕಂಥದ್ದು ತುಂಬಾ ಮುಖ್ಯ. ಹಾಗೇನೆ ಕೊಟ್ಟಿಗೆಯಲ್ಲಿ ಕಟ್ಟುನಿಟ್ಟಿನ ಜೈವಿಕ ಸುರಕ್ಷತಾ ಕ್ರಮವನ್ನು ನೀವು ಅನುಸರಿಸಬೇಕಾಗುತ್ತೆ. ಅಂದ್ರೆ ನಾವು ಇಂಗ್ಲಿಷ್ನಲ್ಲಿ ಇದಕ್ಕೆ ಬಯೋಸೆಕ್ಯೂರಿಟಿ ಪ್ರಾಕ್ಟೀಸಸ್ ಅಂತ ಕರಿತೀವಿ. ಜೈವಿಕ ಸುರಕ್ಷತಾ ನಿಯಮಗಳು ಏನಪ್ಪ, ಜೈವಿಕ ಸುರಕ್ಷತಾ ನಿಯಮಗಳು ಕೊಟ್ಟಿಗೆಯಲ್ಲಿ ನೀವು ಪಾಲಿಸಬೇಕಾಗಿರುತ್ತಂತಂದ್ರೆ, ಒಂದು ಕೈಯನ್ನ ಸೋಪಿನಿಂದ ಪದೇ ಪದೇ ತೊಳಿತಾ ಇರಬೇಕು. ಹಾಗಿಂದಾಗಿ ಪ್ರತಿ ಅರ್ಧ ಒಂದು ಗಂಟೆಗೆ ಒಂದ್ಸಲ ಕೈಯನ್ನ ಸೋಪಿನಿಂದ ತೊಳಿತಾನೆ ಇರಬೇಕು. ತಮ್ಮಲ್ಲಿ ಕೆಲವೊಂದ್ಸಲ ಸ್ಯಾನಿಟೈಸರ್ಗಳಂತ ಸಿಕ್ಕಿದೆ ಅಂಗಡಿಗಳಲ್ಲಿ, ಅವುಗಳನ್ನ ತಾವು ಕೊಂಡ್ಕೊಂಡ್ಬಿಟ್ಟು ಇಟ್ಕೋಬಹುದು ಕೊಟ್ಟಿಗೆಯಲ್ಲಿ. ಆಗ್ಲಿಲ್ಲ ನಮ್ಮಲ್ಲಿ ಇಲ್ಲಪ್ಪ ಅಷ್ಟು ದುಡ್ಡಿಲ್ಲ ನಮ್ಮ ಹತ್ರ ಅಂತಂದ್ರೆ, ಮನೆಯಲ್ಲಿರ್ತಕ್ಕಂಥ ಸೋಪೆ ಸಾಕು. ಮನೆಯಲ್ಲಿರ್ತಕ್ಕಂಥ ಸೋಪಿನಲ್ಲೇ ನೀಟಾಗಿ ಕೈಯನ್ನ ತೊಳ್ಕೋಬಹುದು. ಎರಡನೇ ಅಂಶ ಏನಪ್ಪಾ ಅಂತಂದ್ರೆ, ಮೂಗಿಗೆ ಯಾವತ್ತೂ ಮುಖ ಕವಚಗಳನ್ನ ಹಾಕೊಂಡಿರ್ಬೇಕು, ಅದಕ್ಕೆ ಮಾಸ್ಕ್ ಅಂತ ಕರಿತೀವಿ. ನಾವು ಯಾವತ್ತೂ ಸಹ ಇನ್ನೊಬ್ಬರ ಜೊತೆ ಮಾತನಾಡುವಾಗ, ತಮ್ಮ ಕೆಲಸವನ್ನು ನಿರ್ವಹಿಸುವಾಗ ಮೂಗಿಗೆ ಮುಖಕವಚವನ್ನು ಹಾಕೊಂಡೇ ನಾವು ಕೆಲಸವನ್ನ ಮಾಡಬೇಕಾಗುತ್ತೆ. ಮೂರನೇ ಜೈವಿಕ ಸುರಕ್ಷತಾ ಕ್ರಮ ಏನಪ್ಪಾ ಅಂತಂದ್ರೆ, ಕೊಟ್ಟಿಗೆಯ ಬಾಗಿಲಲ್ಲಿ ಸೂಕ್ತವಾದ ಸೋಂಕು ನಿವಾರಕ ದ್ರಾವಣವನ್ನ ಹಾಕಿರಬೇಕು. ಯಾರೇ ಕೊಟ್ಟಿಗೆ ಒಳಗಡೆ ಬಂದರೂ ಸಹ ಅವರು ಸೋಂಕು ನಿವಾರಕ ದ್ರಾವಣದ ಮೂಲಕ ಕಾಲನ್ನು ಅದ್ದುಬಿಟ್ಟು ಕೊಟ್ಟಿಗೆಯೊಳಗೆ ಬರೋ ತರ ಮಾಡ್ಕೋಬೇಕು. ಇದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಷಯ. ಯಾವುದೇ ತರಹದ ಬ್ಯಾಕ್ಟೀರಿಯಾಗಳಾಗಲಿ ವೈರಸ್ಗಳಾಗಲಿ ಹೀಗಾಗಿ ಮನುಷ್ಯರಿಂದ ಕೊಟ್ಟಿಗೆಯೊಳಗೆ ಬರ್ತಕ್ಕಂಥದ್ದು ತುಂಬಾ ಕಡಿಮೆ ಆಗ್ತದೆ. ಅದೇ ರೀತಿ ಕೊಟ್ಟಿಗೆಯಲ್ಲಿ ಕೆಲಸ ನಿರ್ವಹಿಸತಕ್ಕಂಥ ಕೆಲಸಗಾರ ಸಂಖ್ಯೆಯ ಬಗ್ಗೆ ಸಹ ತಾವು ಗಮನ ಹರಿಸಬೇಕಾಗತ್ತೆ. ಉದಾಹರಣೆಗೆ ತಮ್ಮ ಕೊಟ್ಟಿಗೆಯಲ್ಲಿ ಒಂದು 4-5 ಜನ ಕೆಲಸಗಾರ ಕೆಲಸ ಮಾಡ್ತಾರೆ ಅಂತಕಂಡ್ರೆ, ಈ ಕೋವಿಡ್ ಸಂದರ್ಭದಲ್ಲಿ ತಾವುಗಳು ಆದಷ್ಟು 2-3 ಜನಕ್ಕೆ ಅವರ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು. ಮತ್ತು ಕೆಲಸಗಾರರು ತಮ್ಮ ಕೆಲಸವನ್ನು ನಿರ್ವಹಿಸತಕ್ಕಂಥ ಸಂದರ್ಭದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಏನ್ ಕರಿತೀವಿ ಅಂದ್ರೆ, ಸಾಮಾಜಿಕ ಅಂತರವನ್ನು ತಾವು ಕಾಪಾಡಿಕೊಂಡು ತಮ್ಮ ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ. ಹಾಗಾಗಿ ಮೂರನೇ ವಿಷಯ ಏನಪ್ಪಾ ಅಂತಂದ್ರೆ, ಕೊಟ್ಟಿಗೆಯಲ್ಲಿ ಕೆಲಸ ನಿರ್ವಹಿಸುವ ಕೆಲಸಗಾರ ಆರೋಗ್ಯದಲ್ಲಿ ಸಹ ಗಮನ ಹರಿಸಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ ಕೆಲವರಿಗೆ ಮೂಗಲ್ಲಿ ಸೀನ್ ಇರ್ತದೆ, ಕೆಮ್ಮು ಬರ್ತಾ ಇರ್ತದೆ, ಇನ್ ಕೆಲವರಿಗೆ ಜ್ವರ ಇರ್ತದೆ. ಇಂತಹ ಕೆಲಸಗಾರರು ಆದಷ್ಟು ಕೊಟ್ಟಿಗೆಯಲ್ಲಿ ಯಾವುದೇ ತರದ ಕೆಲಸಗಳನ್ನ ನಿರ್ವಹಿಸಕ್ ಹೋಗ್ಲೇಬಾರದು. ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ, ಪ್ರಾಣಿಗಳ ಕೆಲಸದ ಜಾಗದ ವಸ್ತುಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸ್ತಾ ಇರಬೇಕು. ಅಂದ್ರೆ ನೀವು ಹಾಲಿನ ಕ್ಯಾನ್ ಇರ್ಬೋದು ಅಥವಾ ಪ್ರಾಣಿಗಳ ಹುಲ್ ಕತ್ತರಿಸತಕ್ಕಂತ ಮಷೀನ್ ಇರ್ಬೋದು, ಇವೆಲ್ಲವನ್ನೂ ಸಹ ನೀವು ಆದಷ್ಟು ಸ್ವಚ್ಛತೆಯನ್ನ ಮಾಡಿಕೊಂಡು ಕೆಲಸವನ್ನ ನಿರ್ವಹಿಸ್ತಾ ಇರಬೇಕಾಗ್ತದೆ. ಹಾಗೆ ಕೊಟ್ಟಿಗೆಯಲ್ಲಿ ಚೆನ್ನಾಗಿ ಗಾಳಿ ನೀರು ಬೆಳಕು ಸರಿಯಾಗಿ ಬೀಳತರ ನೋಡ್ಕೋಬೇಕು. ಯಾಕೆಂತಂದ್ರೆ ಗಾಳಿ ನೀರು ಬೆಳಕು ಚೆನ್ನಾಗಿದ್ದಾಗ ತಾನೆ ಕೊಟ್ಟಿಗೆಯಲ್ಲಿ ಯಾವುದೇ ತರ ಜೀವಾಣುಗಳು ಕೊಟ್ಟಿಗೆಯಲ್ಲಿ ಇರೋದಿಲ್ಲ, ಎಲ್ಲವೂ ಸಹ ನಾಶವಾಗಿ ಹೋಗ್ತವೆ. ಹಾಗಾಗಿ ತಾವು ಕೊಟ್ಟಿಗೆಯ ಈ ತರ ಗಾಳಿ ನೀರು ಬೆಳಕು ಚೆನ್ನಾಗಿರೋಕೆ ನೋಡ್ಕೋಬೇಕಾಗ್ತದೆ. ಮತ್ತೆ ಯಾವುದಾದ್ರೂ ಪ್ರಾಣಿಗೆ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಕಂಡು ಬಂದ್ರೆ ಆದಷ್ಟು ಬೇಗ ಸ್ಥಳೀಯ ಪಶುವೈದ್ಯರನ್ನ ಸಂಪರ್ಕಿಸಬೇಕು. ಕೆಲಸ ಏನಾಗ್ತದಪ್ಪ ಅಂತಂದ್ರೆ, ಈಗ ಸಂದರ್ಭದಲ್ಲಿ ಪಶುವೈದ್ಯರನ್ನ ತಮ್ಮ ಕೈಗೆ ಬೇಗ ಸಿಗದೇ ಇರಬಹುದು. ಯಾಕೆಂದ್ರೆ ಎಲ್ಲರಿಗೂ ಸಹ ಪಶುವೈದ್ಯರು ಮನೆ ಬಾಗಿಲಿಗೆ ಹೋಗಿ ಚಿಕಿತ್ಸೆ ನಡೆಸತಕ್ಕಂತ ಪರಿಸ್ಥಿತಿ ಬಂದಿರ್ತದೆ. ಅದಕ್ಕೇನ್ ಮಾಡ್ಬೇಕಪ್ಪ, ಮೊದಲೇ ತಾವು ಪ್ಲಾನ್ ಮಾಡ್ಕೊಂಡಿರ್ಬೇಕು, ಮೊದಲೇ ಯೋಜನೆ ಮಾಡ್ಕೊಂಡಿರ್ಬೇಕು. ಉದಾಹರಣೆಗೆ ಯಾವ್ದೋ ಒಂದು ರೋಗ ಬಂದಿರುತ್ತೆ, ಆ ರೋಗಕ್ಕೆ ಡಾಕ್ಟರ್ ಬರೋಕ್ಕಿಂತ ಮುಂಚೆ ನಾನೇನ್ ಮಾಡಬಹುದು ಆ ರೋಗಕ್ಕೆ ಅಂತಕ್ಕಂಥದ್ದು ತಾವು ಗಮನಿಸ್ಕೊಂಡಿರ್ಬೇಕು. ಆ ರೋಗ ಬಗ್ಗೆ ನೆಕ್ಸ್ಟ್ ನಮ್ಮ ಮುಂದೆ ನಾವು ಹೇಳ್ತಾ ಹೋಗ್ತೀವಿ, ಮುಂದೆ ಏನೇ ಮಾಡಬೇಕು ಒಂದೊಂದು ಸಣ್ಣ ಪುಟ್ಟ ರೋಗಗಳ ಬಗ್ಗೆ ಅಂತಕ್ಕಂಥದ್ದು ಹೇಳ್ತೀವಿ. ಆದಷ್ಟು ತಮ್ಮ ಡಾಕ್ಟರ್ ನಂಬರ್ನ ಹಂಗೆ ಇಟ್ಕೊಂಡಿರ್ಬೇಕು, ಹಾಗಾಗಿ ಅವ್ರನ್ನ ಭೇಟಿ ಮಾಡ್ತಿರೋದು ಬಾರಿ ಒಳ್ಳೆಯದು. ಅದೇ ರೀತಿ ಪಶುವೈದ್ಯರಿಂದ ಸಾಧ್ಯವಾದಷ್ಟು ಈ ಕಾಲುಬಾಯಿ ಜ್ವರ ಇರಬಹುದು ದನಕರುಗಳಿಗೆ, ಹಾಗಾಗಿ ಕುರಿಗಳಿಗೆ PPR ಲಸಿಕೆ ಅಂತ ಕರಿತೀವಿ, ಇವುಗಳನ್ನ ಹಾಕ್ಸತಕ್ಕಂಥ ಸಂದರ್ಭ ಇದು. ದಯವಿಟ್ಟು ಪಶುವೈದ್ಯರ ಸಲಹೆ ಮೇರೆಗೆ ಈ ಲಸಿಕೆಗಳನ್ನ ಹಾಕ್ಸಲಿಕ್ಕೆ ತಾವು ಹೆಚ್ಚಿನ ಗಮನ ಹರಿಸಬೇಕಾಗ್ತದೆ. ಅದೇ ತರ ಪಶುವೈದ್ಯರ ಸಲಹೆ ಮೇರೆಗೆ ಗರ್ಭ ಧರಿಸಿದ ಪ್ರಾಣಿಗಳನ್ನು ಬಿಟ್ಟು ಉಳಿದ ಎಲ್ಲಾ ಪ್ರಾಣಿಗಳಿಗೂ ಜಂತುನಾಶಕ ಔಷಧಿಗಳನ್ನ ಹಾಕಲಿಕ್ಕೆ ತಾವು ಗಮನ ಹರಿಸಬೇಕಾಗ್ತದೆ. ಮುಂದಿನ ಒಂದು ವಿಷಯ ಏನಪ್ಪ ಅಂತಂದ್ರೆ, ಸಾಧ್ಯವಾದಷ್ಟು ಮಟ್ಟಿಗೆ ತಮ್ಮಲ್ಲಿ ಅವಶ್ಯಕತೆ ಇತ್ತು, ತಮ್ಮಲ್ಲಿ ಸಿಗ್ತಾ ಇದೆ ಅಂತಂದ್ರೆ, ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಂತಹ ರೋಗ ನಿರೋಧಕ ಶಕ್ತಿ ಹೆಚ್ಚಿಸತಕ್ಕಂತ ಕೆಲವೊಂದು ಔಷಧಿಗಳು ಸಿಗ್ತವೆ ದನಗಳಿಗೆ, ದನಕರುಗಳಿಗೆ. ಅವನ್ನ ಆದಷ್ಟು ತಾವು ಕೊಡತಕ್ಕಂತ ವ್ಯವಸ್ಥೆಯನ್ನ ಮಾಡಬಹುದು. ಇದು ಇಷ್ಟು ಮಾತು ನಾನು ಹೇಳಿ ಇಷ್ಟಪಡ್ತೀನಿ. ಈಗ ಅವರು ನಮ್ಮ ಇಷ್ಟವರೆಗೂ ಈಗ ನೀವು ಜಾನುವಾರು ನಿರ್ವಹಣೆ ಹಾಗೂ ನಿಮ್ಮ ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇದ್ರು. ನಾನೀಗ ಕೆಲವು ಕಾಯಿಲೆಗಳಿಗೆ ಅದಕ್ಕೆ ಮನೆ ಮದ್ದುಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಿಮ್ಗೆ ಮಿಲ್ಕ್ ಅಲ್ಲಿ ಅಂದ್ರೆ ಹಾಲಿನಲ್ಲಿ ಬ್ಲಡ್ ಬರಬಹುದು, ಅದಕ್ಕೆ ನೀವು ಮುಟ್ಟಿದ್ರೆ ಮನಿ ಸೊಪ್ಪು ಅಂತ ಬರುತ್ತೆ, ಅದನ್ನ ಸೊಪ್ಪನ್ನ ಕಿತ್ಕೊಂಡ್ಬಂದು ತಿನ್ಸಿರ ಒಂದ್ ತಕ್ಕ ಮಟ್ಟಿಗೆ ಹಾಲಿನಲ್ಲಿ ಬ್ಲಡ್ ಬರೋದನ್ನ ಕಮ್ಮಿ ಮಾಡ್ಕೊಬಹುದು. ಅದೇ ರೀತಿಯ ಚತ್ತೆ ಬೀಳೋದಿಲ್ಲ ಅಂತ ಹೇಳ್ತಾರೆ, ಕಸ ಹಾಕೋದಿಲ್ಲ ಅಂತ ಹೇಳ್ತಾರೆ, ಅದನ್ನ ನಾವು RFM ಅಥವಾ ROP ಅಂತ ಹೇಳ್ತೀವಿ. ಆ ಟೈಮಲ್ಲಿ ನೀವು ಬಿದಿರಿನ ಸೊಪ್ಪು ತಿನ್ಸಿರೆ ಆ ಕಸ ಬೀಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿಯಾಗಿ ನೀವು ಹಿಂಗೆ ಹೋಗ್ತಾ ಇರ್ಬೇಕಾರೆ ಇನ್ನು ಏನ್ ಹೇಳ್ಬೋದು ಅಂದ್ರೆ, ಅತಿಯಾದ ಒಂದು ರಕ್ತಸ್ರಾವ ಆಗ್ತಾ ಇರುತ್ತೆ. ಈಗ ಯಾವ್ದೊಂದು ಹೀಟ್ ಆಗಿರುತ್ತೆ, ಇಲ್ಲ ಫ್ರಾಕ್ಚರ್ ಆಗಿರುತ್ತೆ, ಇಲ್ಲ ಒಂದು ಏನೋ ಪ್ರಾಬ್ಲಮ್ ಆದಾಗ ರಕ್ತಸ್ರಾವ ಆದ್ರೆ ಏನ್ ಮಾಡ್ಬೇಕು, ಆ ಒಂದು ಜಾಗವನ್ನು ಒತ್ತಿಟ್ಕೋಬೇಕಾಗುತ್ತೆ. ಯಾವುದೇ ಒಂದು ಶುಭ್ರವಾದ ಒಂದು ಬಟ್ಟೆ ತಗೊಂಡು ಒತ್ತಿಟ್ಕೊಂಡ್ರೆ ಆ ಕ್ಷಣಕ್ಕೆ ಅದು ರಕ್ತ ಬರೋದನ್ನ ನಿಲ್ಸ್ಕೋಬಹುದು. ರಕ್ತ ಬರೋದ ನಿಂತ್ರೆ ಮುಂದಕ್ಕೆ ನೀವು ಪಶುವೈದ್ಯರನ್ನ ಸಂಪರ್ಕಿಸಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡ್ಕೋಬಹುದಾಗುತ್ತೆ. ಇನ್ನೊಂದು ನಾವು ತುಂಬಾ ಒಂದು ಸಾಮಾನ್ಯವಾಗಿ ನೋಡೋದು ಹೊಟ್ಟೆ ಉಬ್ಬರ. ಹಸುಗಳಲ್ಲಿ ಹೊಟ್ಟೆ ಉಬ್ಬರ ಬಂದ ತಕ್ಷಣ ಗಾಬರಿ ಆಗ್ಬಿಡ್ತಾರೆ. ಏನ್ ಮಾಡ್ಬೋದು ಹೊಟ್ಟೆ ಉಬ್ಬರ ಬಂದಾಗ ಏನ್ ಮಾಡ್ಬೋದಾಗುತ್ತೆ? ಒಂದು ಹೊಟ್ಟೆ ಉಬ್ಬರ ಯಾವ ಕಾರಣಕ್ಕೆ ಬಂದಿದೆ, ನೀವೇನ ರೈಸ್ ಕೊಟ್ಟಿದ್ರ ಇಲ್ಲ ಬೇರೆ ಏನಾರ ಕೊಟ್ಟಿದ್ರ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಅದಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಯೂಶಲಿ ಹೊಟ್ಟೆ ಉಬ್ಬರ ಬಂದಾಗ ನಾವು ಒಂದು ಈರುಳ್ಳಿ ಶುಂಠಿ ಬಜ್ಜೆ ಬೆಲ್ಲನ ಜಜ್ಜಿಬಿಟ್ಟು ತಿನ್ಸಿರೆ ಆದಷ್ಟು ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ. ಒಂದೊಂದ್ಸತಿ ಈ ಹೊಟ್ಟೆ ಉಬ್ಬರ ಕಡಿಮೆ ಆಗದಲೇ ಇದ್ದಾಗ ಕೆಲವು ಸತಿ ನಾವು ಅಡಿಗೆ ಎಣ್ಣೆನ ಕುಡ್ಸಕ್ಕೆ ಹೇಳ್ತೀವಿ. ಅಡಿಗೆ ಎಣ್ಣೆ ಕುಡಿಸಿದ್ರು ಒಂದೊಂದ್ಸತಿ ಹೊಟ್ಟೆ ಉಬ್ಬರ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ನೀವು ಅಡಿಗೆ ಎಣ್ಣೆ ಜೊತೆಗೆ ಅಡಿಗೆ ಎಣ್ಣೆ ಸಿಗ್ಲಿಲ್ಲ ಅಂದ್ರೆ ನಿಮ್ಗೆ ಒಂದು ಸ್ವಲ್ಪ ಅದು ಔಷಧಿಗಳು ಸಿಗ್ತವೆ ಹೊರಗಡೆಗೆ ಹೊಟ್ಟೆ ಉಬ್ಬರಕ್ಕೆ ಅಂತ, ಅದನ್ನ ತಂದು ಬೇಕಾದ್ರೆ ನೀವು ಕುಡಿಸ್ಕೋಬಹುದು. ಅದ್ರ ಬಗ್ಗೆ ಹೊಟ್ಟೆ ಇದನ್ನ ಕಮ್ಮಿ ಮಾಡ್ಕೊಂತ ಹೋಗ್ಬೋದಾಗುತ್ತೆ. ಆಮೇಲೆ ಹೊಟ್ಟೆ ಉಬ್ಬರ ಬರೋದಕ್ಕೆ ಮೋಸ್ಟ್ ಕಾಮನ್ ಆಗಿ ರೈಸ್ ತಿನ್ಸ್ತಾರೆ ಮನೆಯಲ್ಲಿ. ಈಗ ಮಿಕ್ಕಿರೋ ರೈಸ್ನೆಲ್ಲ ಹಸುಗಳಿಗೆ ತಿನ್ನಿಸ್ತಾರೆ, ಅದರಿಂದಲೂ ಹೊಟ್ಟೆ ಉಬ್ಬರ ಬರುತ್ತೆ. ಯಾವುದೇ ಕಾರಣಕ್ಕೂ ಈ ಮಿಕ್ಕಿರೋ ಅನ್ನ ಆಗ್ಲಿ ಪಾಯಸ ಆಗ್ಲಿ ಜಾಸ್ತಿ ಗಂಜಿ ಆಗ್ಲಿ ಹಸುಗಳು ಕುಡಿಸ್ಲಿಲ್ಲ ಅಂದ್ರೆ ಈ ಹೊಟ್ಟೆ ಉಬ್ಬರ ಬರೋದನ್ನ ನಾವು ನಿಲ್ಸ್ಕೋಬಹುದಾಗುತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನನ್ನ ಕೆಲವೊಂದು ಅಂಶಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈತರು ಏನ್ ಮಾಡ್ತಾರೆ, ಮನೆಯಲ್ಲಿ ಪಾಯಸ ಉಳ್ಕೊಂಡಿತ್ತು ಅಥವಾ ಲಾಡು ಮಾಡಿದ್ದು ಉಳ್ಕೊಂಡಿತ್ತು, ಈ ತಮ್ಮ ಮದುವೆ ಸಂದರ್ಭದಲ್ಲಿ ಉಳ್ಕೊಂಡಿರುತ್ತೆ ಸಿಕ್ಕಾಪಟ್ಟೆ ಮಾಡಿದ್ದು, ಈ ತರ ಪಾಯಸ ತಿನ್ಸೋದು ಅಕ್ಕಿ ಪಾಯಸ ತಿನ್ಸತಕ್ಕಂಥದ್ದು ಮನೇಲಿ ಉಳ್ಕೊಂಡಿರತಕ್ಕಂಥ ಅನ್ನವನ್ನ ತಿನ್ಸತಕ್ಕಂಥದ್ದು, ಅಂದ್ರೆ ಶರ್ಕರ ಪಿಷ್ಟ ಹೆಚ್ಚಾಗಿರತಕ್ಕಂಥ ಆಹಾರವನ್ನು ಹೆಚ್ಚಾಗಿ ನೀವು ಜಾನುವಾರಿಗೆ ಕೊಟ್ರೆ ಖಂಡಿತವಾಗಿ ಹೊಟ್ಟೆಯಲ್ಲಿ ಆಮ್ಲತೆಯ ಅಂಶ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಅಸಿಡೋಸಿಸ್ ಅಂತ ಕರಿತೀವಿ. ಅಸಿಡೋಸ್ ಅಂದ್ರೆ ರುಮಿನಲ್ ಅಸಿಡೋಸ್ ಅಂತ ನಾವು ಕರಿತೀವಿ. ಈ ರೀತಿ ಹೊಟ್ಟೆಯಲ್ಲಿ ಆಮ್ಲತೆ ಜಾಸ್ತಿ ಆದಾಗ ಸಡನ್ ಆಗಿ ಏನ್ ಮಾಡ್ತದಪ್ಪ ಅಂದ್ರೆ ಜಾನುವಾರುಗಳು ಮೇವು ತಿನ್ನೋದ ನಿಲ್ಸ್ಬಿಡ್ತದೆ. ಹೊಟ್ಟೆ ಉಬ್ಬರ ಆಗ್ಲಿಕ್ಕೆ ನಾನು ಡಾಕ್ಟರ್ ಮಂಜುನಾಥ್ ಹೇಳಿದಂಗೆ ಹೊಟ್ಟೆ ಉಬ್ಬರ ಜಾಸ್ತಿ ಆಗ್ತದೆ. ಏನ್ ಮಾಡ್ಬೋದಪ್ಪ ನಾವು ರೈತರಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ, ಮೊಟ್ಟ ಮೊದಲನೇದಾಗಿ ನೀವು ಮಾಡ್ಲಿಕ್ಕೆ ಒಂದೇ ಒಂದು ಸಣ್ಣ ಅಂಶ ಏನಪ್ಪ ಅಂದ್ರೆ, ತಮ್ಮ ಮನೆಯಲ್ಲಿ ಎಲ್ಲರ ಮನೆ ಸಾಮಾನ್ಯವಾಗಿ ಇಟ್ಟಿರ್ತಾರೆ ಅಡಿಗೆ ಸೋಡಾ. ಅಡಿಗೆ ಸೋಡಾ ಒಂದು ಎಲ್ಲರ ಮನೆಗೆ ಇದ್ದೇ ಇರುತ್ತೆ. ಒಂದು ಪ್ರಾಣಿ ಉದಾಹರಣೆಗೆ ಒಂದು 300 kg ದೇಹ ತೂಕ ಇತ್ತಪ್ಪ ಒಂದು ಹಸು ಅಂತಂದ್ರೆ ತಿನ್ಬಿಟ್ಟಿರುತ್ತೆ, ಒಂದು 10 kg 5 kg ಅನ್ನ ತಿನ್ಬಿಟ್ಟಿರುತ್ತೆ. ಏನ್ ಮಾಡ್ಬೋದಪ್ಪ ನನಗೆ ಮನೆಯಲ್ಲಿ ಅಂದ್ರೆ, ಡಾಕ್ಟರ್ ಬರೋದು ಲೇಟ್ ಆಗ್ತಾ ಇದೆ ಮನೆಗೆ, ಆದ್ರೆ ಹೊಟ್ಟೆ ಉಬ್ಬಿಸ್ಕೊಂತ ಇದೆ, ಹೊಟ್ಟೆಲಿ ನೀರಿನಂಶ ಜಾಸ್ತಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಸುಮಾರು ಒಂದ 1/2 ಚಿಟಿಕೆ ಅಂದ್ರೆ ಉದಾಹರಣೆ 50 ಗ್ರಾಮ್ ಅಥವಾ 60 ಗ್ರಾಮ್ನಷ್ಟು ಅಡಿಗೆ ಸೋಡಾನ ಮೂರು ಭಾಗ ಡಿವೈಡ್ ಮಾಡ್ಕೊಳ್ಳಿ. ಇವತ್ತು ಬೆಳಗ್ಗೆ 50 ಗ್ರಾಮು, ಮಧ್ಯಾಹ್ನ 50 ಗ್ರಾಮು, ಸಂಜೆ 50 ಗ್ರಾಮು, ಒಟ್ಟಾಗಿ 150-200 ಗ್ರಾಮ್ ಅಡಿಗೆ ಸೋಡಾನ ಮೂರು ಭಾಗವಾಗಿ ತಾವು ವಿಂಗಡಿಸಿಬಿಟ್ಟು, ಬೆಳಗ್ಗೆ ಒಂದ್ ಸ್ವಲ್ಪ ಕುಡಿಸ್ಬೇಕು, ನೀರಲ್ಲಿ ಕಲಸ್ಬಿಟ್ಟು ಮಧ್ಯಾಹ್ನ ಒಂದ್ ಸ್ವಲ್ಪ ಕುಡಿಸ್ಬೇಕು, ಸಂಜೆ ಒಂದ್ ಸ್ವಲ್ಪ ಕುಡಿಸ್ಬೇಕು. ಈ ರೀತಿ ಕುಡಿಸೋದ್ರಿಂದ ಏನಾಗತ್ತಪ್ಪ ಅಂದ್ರೆ, ಅಡಿಗೆ ಸೋಡಾ ಹೊಟ್ಟೆಗಿರತಕ್ಕಂಥ ಆಮ್ಲಜನ ಕಮ್ಮಿ ಮಾಡಿಬಿಟ್ಟು ದೇಹ ಅಂದ್ರೆ ಜೀರ್ಣ ಕ್ರಿಯೆ ಹೆಚ್ಚಾಗಲಿಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ಇದು ಬಹಳ ಮುಖ್ಯವಾಗಿರತಕ್ಕಂತ ಒಂದು ಅಂಶ. ಅದೇ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಂಗೆ ಇನ್ನೊಂದು ಮಾಹಿತಿ ನಾನು ಹೇಳಿಕ್ ಇಷ್ಟಪಡ್ತೀನಿ. ಕೆಲವೊಂದು ಕರುವಾಕ ಸಮಯ ಹತ್ರ ಬರ್ತಾ ಇದೆ, ಇನ್ನೇನು ಹಸುಗಳು ಕರುವಾಗ್ತದೆ, ಜಲ್ಲಾಕಳು ಕರುವಾಗ್ತದೆ. ಹಸು ಕರುವಾಕಿದ ನಂತರ ಸತ್ಯನ ತಿನ್ಬಿಡ್ತದೆ ಹಸು. ಸತ್ಯನ ತಿನ್ಬಿಟ್ಟು ಏನಾಗುತ್ತಪ್ಪ ಅಂದ್ರೆ, ಆಮ್ಲ ದೇಹದಲ್ಲಿ ಏನಾಗುತ್ತಪ್ಪ ಅಂದ್ರೆ ಹೊಟ್ಟೆಯಲ್ಲಿ ಆಮ್ಲತೆ ಆಗ ಬದಲು ಏನಾಗ್ತದಪ್ಪ ಅಂದ್ರೆ, ಪ್ರತಿಯೊಂದು ಮಟ್ಟ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೆ ನಾವು ಇಂಗ್ಲಿಷ್ ದಲ್ಲಿ ರುಮಿನಲ್ ಆಲ್ಕಲೋಸಿಸ್ ಅಂತ ನಾವು ಕರಿತೀವಿ. ಇದೊಂದು ಬಾತಿಯು ತೀವ್ರತರವಾಗಿರ್ತಕ್ಕಂತ ಒಂದು ರೋಗ. ಈ ತರ ಏನಾದ್ರು ಆಯ್ತಪ್ಪ ಅಂತಂದ್ರೆ ತಮಗೆ ಗೊತ್ತಿರುತ್ತೆ ಇದು ಹೆಂಗಪ್ಪ ಅಂದ್ರೆ, ರೈತರು ಈ ಡಾಕ್ಟರ್ ತರ ಪರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೂ ಸಹ ತಮ್ಮಲ್ಲಿರ್ತಕ್ಕಂಥ ಒಂದು ಹಳೆಯ ಇತಿಹಾಸ ಅಂದ್ರೆ ಇದು ಈ ತರ ತಿಂದಿರ್ತಕ್ಕಂಥದ್ದು. ಉದಾಹರಣೆಗೆ ಜಾಸ್ತಿಯಾಗಿ ಪ್ರೋಟೀನ್ ಅಂಶ ಇರತಕ್ಕಂತ ಆಹಾರ ಜಾಸ್ತಿ ತಿಂದಿರ್ತಕ್ಕಂಥದ್ದು, ಅಥವಾ ಜಾಸ್ತಿ ಮಾಸನ ಅಥವಾ ಅಂದ್ರೆ ಈ ಸತ್ಯನ ಜಾಸ್ತಿ ತಿಂದಿರ್ತಕ್ಕಂಥದ್ದು. ಈ ತರ ನಮ್ಗೆ ಗೊತ್ತಾಗಿತ್ತು ಅಂತಂದ್ರೆ ಏನ್ ಮಾಡೋದಪ್ಪ ಅಂತಂದ್ರೆ, ಕಿರಾಣಿ ಅಂಗಡಿಗಳಲ್ಲಿ ಪ್ರಾವಿಜನ್ ಸ್ಟೋರ್ಸ್ ಅಂತ ಹೆಂಗ್ ಕರಿತೀವಿ, ಪ್ರಾವಿಜನ್ ಸ್ಟೋರ್ಸ್ ಗಳಲ್ಲಿ ವಿನೆಗರ್ ಅಂತ 1/2 ಲೀಟರ್ ಬಾಟಲ್ ಅಥವಾ 1 ಲೀಟರ್ ಬಾಟಲ್ ಸಿಗುತ್ತೆ. ಉದಾಹರಣೆಗೆ 200 kg 250 kg ತೂಕ ಇತ್ತಪ್ಪ ಅಂದ್ರೆ, ಸುಮಾರು 1 ಲೀಟರ್ ವಿನೆಗರ್ ತಗೊಂಡ್ಬಿಟ್ಟು ಅದಕ್ಕೆ 1 ಲೀಟರ್ ನೀರನ್ನ ಬೆರೆಸಿಬಿಟ್ಟು ಹಸುಗೆ ಕುಡಿಸಬೇಕು. ಈ ರೀತಿ ಒಂದರಿಂದ 2 ದಿನ ಈ ತರ ಮಾಡಿದ್ರಿಂದ ಆ ಪ್ರತ್ಯಾಮ್ಲದ ಮಟ್ಟ ದೇಹದಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ, ಹಸುವಿನ ಜೀರ್ಣಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಒಂದೆರಡು ಪಾಯಿಂಟ್ ನಾನು ಹೇಳಿಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಈಗ ನಮ್ಮಲ್ಲಿ ಇನ್ನೊಂದು, ಈಗ ಸರ್ವ್ ಹೇಳ್ದಂಗೆ ಕರು ಹಾಕುವ ಸಮಯ. ಈ ಕರು ಹಾಕುವ ಸಮಯ ಈಗ ನಾವು ಇಲ್ಲೇ ನಾವು ಕಾಲೇಜಲ್ಲೇ ನೋಡ್ತಾ ಇದೀವಿ, ದಿನ 2-3 ನಮ್ಗೆ ಕಷ್ಟ ಪ್ರಸವನ ಅಂದ್ರೆ ಡಿಸ್ಟೋಕಿಯಾ ಕೇಸಸ್ ಬರ್ತಾ ಇದೆ. ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಹಳ್ಳಿಲಿ ಯಾರೋ ನಾನು ಬುದ್ಧಿವಂತ ಅಂತ ಹೇಳ್ಬಿಟ್ಟು ಹೇಳಕ್ ಬರ್ತಾನೆ, ಹೆಂಗೋ ಎಳಿತಾನೆ, ಅವ್ನ ಕಾಲ್ ಕಿತ್ತಾಕ್ತಾನೆ, ಬೇರೆ ಏನೋ ಮಾಡ್ತಾನೆ, ಆಮೇಲೆ ಕರು ಒಳಗಡೆ ಸತ್ತು ಹೋಗುತ್ತೆ, ಕೊನೆ ಲಾಸ್ಟ್ ಸ್ಟೇಜ್ ನಮ್ಮ ಹತ್ರ ಬರ್ತಾ ಇದ್ದಾರೆ. ಈಗ ನಾನು ಹೇಳೋದೇನಂದ್ರೆ, ಅನುಭವ ಇದ್ರೆ ಮಾತ್ರ ಕೈ ಹಾಕಿ, ಅನುಭವ ಇಲ್ಲ ಅಂದ್ರೆ ಅದನ್ನ ನೀವು ಮುಟ್ಟಕ್ ಹೋಗ್ಬಿಡಿ. ಕರು ಹಾಕ್ತಾ ಇದೆ ಅಂದ್ರೆ ವೆಯ್ಟ್ ಮಾಡಿ, ಕರು ಹಾಕಲಿಲ್ಲ ಅಂದ್ರೆ ತಕ್ಷಣ ಪಶುವೈದ್ಯನ ಸಂಪರ್ಕಿಸಿ, ಅದು ಇಲ್ಲ ಅಂದ್ರೆ ನಮ್ಮ ವೆಟರ್ನರಿ ಕಾಲೇಜಿಗೆ ಬಂದ್ರೆ ನಾವು ಅಲ್ಲೇನೇ ನಾವು ಅದು ಕಷ್ಟ ಪ್ರಸವನ ಡಿಸ್ಟೋಕಿಯನ್ನ ರಿಲೀವ್ ಮಾಡಿ ಕಳ್ಸಿಕೊಡ್ತೀವಿ. ಇದು ನಮ್ಗೆ ತುಂಬಾ ಬರ್ತಾ ಇದೆ. ಈಗ ತಾಯಿನೂ ಉಳ್ಸಕ್ ಆಗೋದಿಲ್ಲ, ಮರಿನೂ ಉಳ್ಸಕ್ ಆಗೋದಿಲ್ಲ, ಕರುನೂ ಉಳ್ಸಕ್ ಆಗೋದಿಲ್ಲ, ಕೊನೆಗೆ ತಾಯಿ ಮತ್ತೆ ಕರು ಎರಡು ಜೀವ ಬಿಡುವ ಒಂದು ಸಂದರ್ಭವನ್ನು ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈಗ ಇನ್ನೊಂದು ನಾವು ಕಾಮನ್ ಆಗಿ ಏನ್ ನೋಡ್ತಾ ಇದೀವಿ, ಈಗ ಹಾಸನ ಸುತ್ತಮುತ್ತ ಅಂದ್ರೆ ಅನ್ನನಾಳದಲ್ಲಿ ತೊಂದರೆ. ಅನ್ನನಾಳದಲ್ಲಿ ಈಗ ಏನಾಗ್ತಾ ಇದೆ, ಪೊಟಾಟೊ ಬೆಳೀತಾ ಇದ್ರೆ ಕೀಳ್ತಾ ಇದ್ರೆ ಮಾರ್ಕೆಟ್ ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂತೇಳಿ ದನಗಳನ್ನ ಕಟ್ತಾ ಇದ್ರೆ. ಈ ವಾರದಲ್ಲೇ ನಾವು ಒಂದು 3 ಪೊಟಾಟೊ ಅನ್ನನಾಳದಿಂದ ಆಚೆ ತೆಗೆದಿದ್ದೀವಿ. ಪೊಟಾಟೋಸ್ ಉಂಡುಂಡೇನೇನೋ ಹಸುಗಳು ತಿನ್ನಿಸ್ತಾ ಇದಾರೆ, ಬೀಟ್ರೂಟ್ ತಿನ್ನಿಸ್ತಾ ಇದಾರೆ, ಕ್ಯಾಬೇಜ್ ತಿನ್ನಿಸ್ತಾ ಇದಾರೆ. ಏನಾಗುತ್ತೆ ಅಂದ್ರೆ, ಅದು ತಿನ್ನುವ ಒಂದು ಅವಸರದಲ್ಲಿ ಹಂಗೆ ನುಂಗುತ್ತೆ. ನುಂಗಿರೋದು ಅನ್ನನಾಳದಿಂದ ಹೊಟ್ಟೆಗೆ ಹೋಗ್ಬೇಕು, ಅದು ಅನ್ನನಾಳದಲ್ಲೇ ಸೇರ್ಕೊಂಡು ಹೊಟ್ಟೆಗೆ ಹೋಗ್ತಾ ಇಲ್ಲ, ಅದರಿಂದ ಹೊಟ್ಟೆ ಉಬ್ರ ಬಂದು ಹಸು ಸತ್ತು ಹೋಗುತ್ತೆ. ಇದು ನಾವು ತುಂಬಾನೇ ಕಾಮನ್ ನೋಡ್ತೇವೆ. ಆ ತರ ನೀವು ಆಲೂಗಡ್ಡೆನ ಕೊಡಬೇಕು ಇಲ್ಲ ಕ್ಯಾಬೇಜ್ ಕೊಡಬೇಕು ಅಂದ್ರೆ, ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಪೀಸ್ ಮಾಡಿ ಕೊಟ್ರೆ ಈ ಒಂದು ಅನ್ನನ ತೊಂದರೆ ಆಗತ್ತೆ ಒಪ್ಪುತ್ತೆ. ಈಗ ಅನ್ನನಾಳ ತೊಂದರೆ ಆದ್ರೆ ನೀವೇನ್ ಮಾಡಬಹುದು? ಒಂದು, ಕೆಲವರು ಏನ್ ಮಾಡ್ತಾರೆ, ಪೈಪ್ ಹಾಕಿ ತಿವ್ಕೊಂಡ್ಬರ್ತಾರೆ. ಅವ್ರ ಮನೇಲಿ ಯಾವ ಪೈಪ್ ಇರುತ್ತೆ, ಯಾರೋ ಒಂದು ಕೇಳ್ತಾರೆ, ತಿವ್ದು ಬಿಡ್ತಾರೆ, ಅದು ಯಾವ್ದೋ ಒಂದು ಜಾಗದಲ್ಲಿ ಹೋಗಿ ಸಿಗಾಕೊಳ್ಳುತ್ತೆ. ನಾವು ಒಂದು ಶಸ್ತ್ರಚಿಕಿತ್ಸೆ ಮಾಡಿರೋನು ಅದು ತೆಗಿಯಕಾಗತ್ತಿಲ್ಲ. ದಯವಿಟ್ಟು ಈ ತರ ಏನ್ ಅನ್ನನಾಳ ತೊಂದರೆ ಆಯ್ತು ಅಂದ್ರೆ ನೀವೇನು ಟ್ರೈ ಮಾಡಿದರೆ ಪಶುವೈದ್ಯರನ್ನ ಸಂಪರ್ಕೊಂಡು ನಮ್ಮನ್ನ ಅಪ್ರೋಚ್ ಮಾಡಿದ್ರೆ ನಾವು ಅದನ್ನ ಆಪರೇಷನ್ ಮಾಡಿ ಇಲ್ಲ ಹಂಗೇನೆ ಕೈ ಹಾಕ್ಬಿಟ್ಟು ಬಾಯಿಂದ ತೆಗೆಯೋದಕ್ಕೆ ನಾವು ಇದನ್ನ ಮಾಡಿ ಹಸು ಜೀವನ ಉಳಿಸಬಹುದು. ನಿಮ್ಗೆ ಆಗುವಂತ ಒಂದು ವೆಚ್ಚವನ್ನು ನಾವು ತಡೆಗಟ್ಟಬಹುದಾಗತ್ತೆ. ಇದೇ ರೀತಿಯಾಗಿ ಇನ್ನೊಂದು ಏನ್ ಕಾಮನ್ ಆಗಿ ನೋಡ್ತಾ ಇದ್ರೆ, ಮೂಳೆ ಮುರಿತ. ಮೂಳೆ ಮುರಿತ ಆಗುತ್ತೆ, ಏನ್ ಮಾಡ್ತಾರೆ, ಲೋಡ್ ಮಾಡ್ತೀರಾ ಗಾಡಿಗೆ ತಂದ್ಬಿಡ್ತೀರಾ. ಮುಂಚೆ ಮೂಳೆ ಮುರಿತ ಆದಾಗ ಮೂಳೆ ಒಳಗಡೆನೆ ಇರುತ್ತೆ. ನೀವು ನಿಮ್ಮ ಮನೆಯಿಂದ ನಾವು ಹಾಸ್ಪಿಟಲ್ಗೆ ತರುವಾಗ ಮೂಳೆ ಆಚೆ ಬಂದ್ಬಿಡುತ್ತೆ. ಎಲ್ಲಿಂದ? ಚರ್ಮದಿಂದ. ಏನು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ನೀವು ಎಷ್ಟು ಬೇಕಾದ್ರೆ ಇರ್ಬೋದು, ಇಲ್ಲ ಅಂದ್ರೆ ಅದು ಒಂದು ಹಸು ಲಾರಿನಲ್ಲಿ ಅಥವಾ ಒಂದು ಆಟೋದಲ್ಲಿ ಬರ್ಬೇಕಾದ್ರೆ ನಿಂತ್ಕೊಂಡು ಕಾಲು ಅಳ್ಳಾಡಿಸಿ ಅಳ್ಳಾಡಿಸಿ ಅಳ್ಳಾಡಿಸಿ ಮೂಳೆ ಆಚೆ ಬಂದ್ಬಿಡುತ್ತೆ. ಮೂಳೆ ಒಳಗಡೆ ಇದೆ ಅಂದ್ರೆ ನಮ್ಗೆ ರಿಪೇರಿ ಮಾಡೋದಕ್ಕೆ ತುಂಬಾ ಒಂದು ಅನುಕೂಲಕರವಾಗಿರುತ್ತೆ. ಈ ಮೂಳೆ ಆಚೆ ಬಂತು ಅಂದ್ರೆ ಇನ್ಫೆಕ್ಷನ್ ಹೋಗುತ್ತೆ, ನಾವು ರಿಪೇರಿ ಮಾಡಕ್ ಆಗೋದಿಲ್ಲ, ಕೊನೆ ಕಾಲೇ ಕಟ್ ಮಾಡಿ ಪರಿಸ್ಥಿತಿಗೆ ಬರ್ಬೋದು. ಇಲ್ಲಿ ಏನ್ ಮಾಡ್ಬೋದು ನೀವು ಒಂದು ರೈತ ಬಾಂಧವರು ಅಂದ್ರೆ, ಅದು ಯಾವ ತರ ನೀನು ಇನ್ನೊಂದು ಕಾಲು ಕಂಪೇರ್ ಮಾಡ್ಕೊಂಡು ಅದೇ ತರ ಒಂದು ದಬ್ಬೆನೋ ಇಲ್ಲ ಅಂದ್ರೆ ಅದೇ ತರ ಒಂದ್ ಯಾವ್ದನ ಒಂದು ರಾಡ್ ನ ಬಗ್ಗಿಸ್ಬಿಟ್ಟು ಫಸ್ಟ್ ನಿಮ್ ಮನೇಲಿ ಬಟ್ಟೆ ಇರುತ್ತೆ ಇಲ್ಲ ಸೀರೆ ಇರ್ಬೋದು ಇಲ್ಲಾಂದ್ರೆ ಲುಂಗಿ ಇರ್ಬೋದು, ಅದನ್ನ ಕ್ಲೀನ್ ಆಗಿ ಕಟ್ ಮಾಡ್ಬಿಟ್ಟು ಆ ಒಂದು ಮುರ್ದೋಗಿರೋ ಮೂಳೆನ ಮೇಲೆ ಕೆಳಗಡೆ ಒಂದು ಕೀಲ್ ಇರುತ್ತಲ್ಲ, ಕೀಲು ಒಂದು ಇನ್ಕ್ಲೂಡ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊಂಡು ಬಟ್ಟೆ ಸುತ್ತಬೇಕು. ಫಸ್ಟ್ ತಿಕ್ಕಾಗೆ ತಿಕ್ಕಾಗಿ ಸುತ್ತಬಿಟ್ಟು ಅದ್ರ ಮೇಲೆ ಡಬ್ಬೆ ಕಟ್ಟಬೇಕು. ಡಬ್ಬೆನ ಒಂದು ಮೂಟೆ ದಾರದಲ್ಲಿ ಬಿಗ್ಗೆಗೆ ಕಟ್ಕೊಂಡು ಆಮೇಲೆ ನೀವು ಟ್ರಾನ್ಸ್ಪೋರ್ಟೇಶನ್ ಮಾಡಿದ್ರೆ ಆ ಮೂಳೆ ಮುರಿದದಿಂದ ನೀವು ಆಚೆ ಬರ್ಬೋದು. ಅದೇ ರೀತಿ ಇನ್ನೊಂದು ರೋಗ ಸಾಮಾನ್ಯವಾಗಿ ನಮ್ಮ ರೈತರಲ್ಲಿ ಕಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಚೆಚ್ಚಲು ಬಾವು ರೋಗ. ಯಾಕೆಂತಂದ್ರೆ ಇದು ಅತಿ ಮುಖ್ಯವಾಗಿರ್ತಕ್ಕಂಥ ರೋಗ, ರೈತರಿಗೆ ಹಣಕಾಸು ಸಂಬಂಧಪಟ್ಟಂತ ಬಹಳಷ್ಟು ನಷ್ಟವನ್ನು ಉಂಟು ಮಾಡ್ತಕ್ಕಂಥ ರೋಗ. ನೀವು ದನಗಳನ್ನ ಇಟ್ಕೊಂಡ್ರೆ ಸಹ ಉಪಯೋಗ ಇರಲ್ಲ, ಆತರ ಮಾಡಿ ಕೈ ಬಿಡುತ್ತೆ. ಏನಾಗತ್ತಪ್ಪ ಈ ಕೋವಿಡ್ ಸಂದರ್ಭದಲ್ಲಿ ಡಾಕ್ಟರ್ ನಿಮಗೆ ಬೇಗ ಸಿಗಲಿಲ್ಲ ಅಂತಂದ್ರೆ ಚೆಚ್ಚಲು ಬಾವು ಆದಷ್ಟು ಬೇಗ ಚಿಕಿತ್ಸೆ ಮಾಡ್ತಕ್ಕಂತಹ ಒಂದು ರೋಗ. ಯಾಕೆಂತಂದ್ರೆ ನೀವು ಒಂದ್ 2-3 ದಿನ ಗಟ್ಟಲೆ ನೀವು ಕಾದ್ರಿ ಅಂತಂದ್ರೆ ಈ ರೋಗ ವಾಸಿ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ತುಂಬಾ ಕಮ್ಮಿ ಇರುತ್ತೆ. ರೋಗ ಬಂದ ತಕ್ಷಣ ಎಷ್ಟು ಬೇಗ ನಾವು ಚಿಕಿತ್ಸೆ ಮಾಡ್ತೀವೋ ಅಷ್ಟು ಬೇಗ ನಾವು ಈ ರೋಗನ ಗುಣಪಡಿಸಬಹುದು. ಏನ್ ಮಾಡ್ಬೋದು ರೈತರಾಗಿ ನೀವು ಮನೆಯಲ್ಲಿ ಕೆಚ್ಚಲು ಬಾವು ಬಂತು ಅಂತಂದ್ರೆ ಏನ್ ಮಾಡಿ ಅಂತಂದ್ರೆ ಕೆಚ್ಚಲಲ್ಲಿ ಇರ್ತಕ್ಕಂಥ ಹಾಲನ್ನು ಸಂಪೂರ್ಣವಾಗಿ ತಾವು ಹಿಂಡಬೇಕು. ಯಾವುದೇ ಕಾರಣಕ್ಕೂ ಕೆಚ್ಚಲಲ್ಲಿ ಹಾಲು ಇರಬಾರದು. ಎಷ್ಟು ಹಾಲು ಕೆಚ್ಚಲಲ್ಲಿ ಇರ್ತದೋ ಅಷ್ಟು ಬೇಗ ಸೋಂಕು ಕೆಚ್ಚಲಲ್ಲಿ ವೃದ್ಧಿ ಆಗ್ತಾ ಹೋಗ್ತದೆ, ಆದಷ್ಟು ಬೇಗ ಕೆಚ್ಚಲು ನಾಶವಾಗೋಗ್ತದೆ. ಹಾಗಿಂದಾಗಿ ಏನ್ ಮಾಡ್ಬೇಕಪ್ಪ ನೀವು ಅಂದ್ರೆ ಹಾಲನ್ನ ಹಿಂಡ್ತಾ ಹೋಗಿ. ಒಂದೇ ಅಂಶ. ಎರಡನೇ ಅಂಶ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಒಂದಿಷ್ಟು ಮನೆ ಮದ್ದು ಅಂತ ನಾವು ಹೇಳ್ತೀವಿ. ಏನ್ ಮನೆ ಮದ್ದು ಮಾಡ್ಕೋಬಹುದಪ್ಪ ಅಂತಂದ್ರೆ ಒಂದು ಕೋಳಿ ಮೊಟ್ಟೆ ತಗೊಳ್ಳಿ, ಸ್ವಲ್ಪ ಬೆಲ್ಲವನ್ನ ಅದಕ್ಕೆ ಮಿಶ್ರಣ ಮಾಡಿ, ಅದ್ರ ಜೊತೆಗೆ ಸ್ವಲ್ಪ ಲೋಳೆಸರ. ಸಾಮಾನ್ಯವಾಗಿ ಎಲ್ಲಾ ಹಳ್ಳಿಗಳಲ್ಲೂ ಸಹ ಲೋಳೆಸರ ಸಿಗಲ್ಲ ಅಂತಕ್ಕಂಥ ಹಳ್ಳಿಗಳು ಯಾವೂ ಇಲ್ಲ. ಲೋಳೆಸರ ಪಟ್ಟೆಯನ್ನು ತಗೊಂಡ್ಬಂದು ಆ ಲೋಳೆಸರವನ್ನ ತೆಗೆದ್ಬಿಟ್ಟು ಆ ಮಿಶ್ರಣಕ್ಕೆ ಸೇರಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನವನ್ನ ಹಾಕೊಳ್ಳಿ. ಅರಿಶಿನವನ್ನ ಹಾಕೊಂಡ್ಬಿಟ್ಟು ಅದು ಸಂಪೂರ್ಣ ಒಂದು ಮಿಶ್ರಣ ಚೆನ್ನಾಗಿ ರುಬ್ಬಿದ ನಂತರ ಒಂದು ಪೇಸ್ಟ್ ತರ ಆಗ್ತದೆ, ಒಂದು ಮಿಶ್ರಣ ಆಗ್ತದೆ. ಅದನ್ನ ಕೆಚ್ಚಲನ್ನ ಸಂಪೂರ್ಣವಾಗಿ ತೊಳೆದ್ಬಿಟ್ಟು ಬಿಸಿ ನೀರಿನಲ್ಲಿ ಕೆಚ್ಚಲು ಶುಭ್ರವಾಗಬೇಕು. ಶುಭ್ರವಾದ ನಂತರ ಆ ಮಿಶ್ರಣವನ್ನ ಸಂಪೂರ್ಣ ಕೆಚ್ಚಲಿಗೆ ಹಚ್ಚಿ. ಇದರಿಂದ ಸ್ವಲ್ಪ ಕೆಚ್ಚಲ ನೋವು ಕಮ್ಮಿ ಆಗಬಹುದು, ಕೆಚ್ಚಲಿನ ಬಾವು ಸಹ ಸ್ವಲ್ಪ ಕಮ್ಮಿ ಆಗಬಹುದು. ಇದು ವೈದ್ಯರ ಬರೋ ತನಕ ತಮ್ಮ ಒಂದು ಸಲಹೆ. ವೈದ್ಯರ ಬಂದ ನಂತರ ಉಳಿದ ಚಿಕಿತ್ಸೆ ವೈದ್ಯರು ಮಾಡ್ತಾರೆ. ಅಲ್ಲಿವರೆಗೆ ತಾವು ಈ ತರ ಕೆಲಸವನ್ನ ಮಾಡ್ತಾ ಇದ್ರೆ ಕೆಚ್ಚಲು ಬಾವನ ಸ್ವಲ್ಪ ಮಟ್ಟಿಗೆ ತಾವು ನಿವಾರಣೆ ಮಾಡಿಕೊಳ್ಳೋದ್ರಲ್ಲಿ ಇದು ಹೆಚ್ಚಿನ ಸಹಾಯಕಾರಿ ಆಗ್ತದೆ. ಅದೇ ತರ ಇನ್ನೊಂದು ಒಂದು ಅಂಶ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಉಣ್ಣೆಗಳ ಉಪಟಳಕ್ಕೆ ಒಂದು ಏಳೆ ಮಾಡಿಸ್ತಕ್ಕಂತಹ ಒಂದು ಸಮಯ. ಯಾಕೆಂದ್ರೆ ಯಾವತ್ತು ಪರಿಸರದಲ್ಲಿ ಟೆಂಪರೇಚರ್ ಅಂತ ಏನ್ ಕರಿತೀವಿ, ಉಷ್ಣ ಜಾಸ್ತಿ ಆಗುತ್ತೆ, ಯಾವತ್ತು ಪರಿಸರದಲ್ಲಿ ಹ್ಯುಮಿಡಿಟಿ ಅಂತ ಏನ್ ಕರಿತೀವಿ ಅದು ಜಾಸ್ತಿ ಆಗ್ತದೆ, ಈ ಸಂದರ್ಭದಲ್ಲಿ ಉಣ್ಣೆಗಳ ಉಪಟಳ ಪಶುಗಳಲ್ಲಿ ಜಾಸ್ತಿ ಆಗ್ತದೆ. ತಾವೇನ್ ಮಾಡಬಹುದು ಉಣ್ಣೆಗಳ ನಿಯಂತ್ರಣ ಮಾಡಬೇಕು ಅಂತಂದ್ರೆ, ಖಂಡಿತವಾಗಿಯೂ ಮೆಡಿಕಲ್ ಶಾಪ್ಗಳು ಅಂತೂ ಎಲ್ಲಾ ಕಡೆ ತೆಗೆದಿರ್ತದೆ. ನೀವು ಹಾಸನಕ್ಕೆ ಬನ್ನಿ, ಎಲ್ಲರೂ ಬನ್ನಿ, ಯಾವುದೇ ಒಂದು ತಾಲೂಕಿನ ಮುಖ್ಯ ಕೇಂದ್ರಕ್ಕೆ ಹೋದ್ರು ಮೆಡಿಕಲ್ ಶಾಪ್ಗಳಲ್ಲಿ ಉಣ್ಣೆ ಔಷಧಿ ಖಂಡಿತವಾಗಿ ಸಿಗ್ತದೆ. ಹಾಗಾಗಿ ಉಣ್ಣೆ ಔಷಧಿಯನ್ನು ತಗೊಂಡು ಹೋಗ್ಬಿಟ್ಟು ಖಂಡಿತವಾಗಿ ಇದನ್ನ ನಿಗದಿತ ಪ್ರಮಾಣದಲ್ಲಿ ಉಪಯೋಗಿಸ್ತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ರೈತರನಲ್ಲಿ ಬಂದು ಕೇಳ್ತಕ್ಕಂಥ ಒಂದೇ ಒಂದು ವಿಷಯ ಏನಪ್ಪಾ ಅಂದ್ರೆ, ಸರ್ ನಾವು ಉಣ್ಣೆ ಔಷಧಿ ಹಚ್ತಾ ಇದೀವಿ ಅದು ಉಣ್ಣೆ ನಿಯಂತ್ರಣ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಪ್ಪಾ ನಾನು ಕೇಳಿದ ಮಟ್ಟಿಗೆ, ನಿಗದಿತ ಪ್ರಮಾಣದಲ್ಲಿ ತಾವು ಉಣ್ಣೆ ಔಷಧಿಗಳನ್ನ ಉಪಯೋಗಿಸ್ತಾ ಇಲ್ಲ. ಉದಾಹರಣೆಗೆ ಯಾವುದೋ ಒಂದು ಔಷಧಿ ಇರುತ್ತೆ, 1 ಲೀಟರ್ ನೀರಿಗೆ 4 ಮಿಲಿ ಔಷಧವನ್ನು ಹಾಕಬೇಕು ಅಂತ ಇರುತ್ತೆ. ನಮ್ಮ ರೈತರು ಏನ್ ಮಾಡ್ತಾರೆ, 4 ಮಿಲಿ ಹಾಕೋದಿಲ್ಲ, 2 ಮಿಲಿ ಹಾಕ್ತಾರೆ, ಇಲ್ಲ 1 ಮಿಲಿ ಹಾಕ್ತಾರೆ, ಯಾಕಂದ್ರೆ ತುಂಬಾ ಸ್ವಲ್ಪ ದುಬಾರಿ ವೆಚ್ಚದ ಒಂದು ಔಷಧಿ ಆಗಿರೋದ್ರಿಂದ ಕಡಿಮೆ ಹಾಕುವಂತಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಉಣ್ಣೆಗಳು ಖಂಡಿತವಾಗಿಯೂ ಸಾಯೋದಿಲ್ಲ, ಸುಮ್ನೆ ತಾವು ಔಷಧಿಯನ್ನ ವೆಚ್ಚ ಮಾಡ್ತೀರ. ಅದ್ರ ಬಂದು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಗದಿತ ಪ್ರಮಾಣದಲ್ಲಿ ಔಷಧಿಯನ್ನು ಹಾಕೋಬೇಕು, ಹಾಕೊಂಡ್ಬಿಟ್ಟು ಉಣ್ಣೆಗಳನ್ನು ನಿಯಂತ್ರಣ ಮಾಡಬೇಕು. ಅದೇ ತರ ಕೊಟ್ಟಿಗೆಯನ್ನು ಸಹ ತಾವು ನಿರ್ವಹಣೆ ಮಾಡೋದ್ರಲ್ಲಿ ಈಗ ಯಾಕೆಂದ್ರೆ ತಮ್ಮಲ್ಲಿ ಹೆಚ್ಚಿನ ಸಮಯ ಇರೋದ್ರಿಂದ ತಮ್ಮ ಕೊಟ್ಟಿಗೆಯ ಒಂದು ನಿರ್ವಹಣೆ ಬಗ್ಗೆ ತಾವು ಗಮನ ಹರಿಸಬೇಕಾಗತ್ತೆ. ಯಾಕೆಂದ್ರೆ ನಾವೆಲ್ಲ ಮಾಡ್ತೀವಿ, ಉಣ್ಣೆಗಳ ಔಷಧಿ ಹಾಕ್ತೀವಿ, ಎಲ್ಲ ಮಾಡ್ತೀವಿ, ಉಣ್ಣೆಗಳು ಹೋಗ್ತಾ ಇಲ್ಲ ಮತ್ತೆ ಇನ್ನು ಬರ್ತಾ ಇದೆ ಅಂತಂದಾಗ ಅದಕ್ಕೊಂದು ಕಾರಣ ಇರುತ್ತೆ, ರೈತರ ಬಗ್ಗೆ ಗಮನ ಹರಿಸಲ್ಲ. ಏನಪ್ಪ ಕಾರಣ ಅಂದ್ರೆ ಕೊಟ್ಟಿಗೆ ಇರತಕ್ಕಂತಹ ಕ್ರ್ಯಾಕ್ಗಳಂತ ಏನ್ ಕರಿತೀವಿ, ತುಂದುಗಳು, ತೂತುಗಳಲ್ಲಿ ಈ ಉಣ್ಣೆಗಳೆಲ್ಲ ಮೊಟ್ಟೆ ಇಟ್ಟಿರ್ತವೆ. ಸುಮಾರು ಲಕ್ಷಾಂತರ ಮೊಟ್ಟೆಗಳು ಆ ತೂತುಗಳಲ್ಲೇ ಇರ್ತದೆ. ಅದನ್ನು ತಾವು ಯಾವತ್ತೂ ಕೊಟ್ಟಿಗೆಯಲ್ಲಿ ತೂತುಗಳನ್ನ ತಾವು ಮುಚ್ಚದೇ ಇಲ್ಲ. ಈಗ ತಮ್ಮಲ್ಲಿ ತುಂಬಾ ಸಮಯ ಇರುತ್ತೆ, ದಯವಿಟ್ಟು ತಾವುಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ರಂಧ್ರಗಳು, ತೂತುಗಳು ಮತ್ತೆ ಕ್ರ್ಯಾಕ್ಗಳಂತ ಏನ್ ಕರಿತೀವಿ ಇವುಗಳಲ್ಲಿ ಎಲ್ಲವನ್ನೂ ಸಹ ಮಣ್ಣಿನಿಂದಾಗ್ಲಿ ಅಥವಾ ಸಿಮೆಂಟ್ನಿಂದಾಗ್ಲಿ ನೀಟಾಗಿ ಮುಚ್ಚಕ್ಕೆ ಪ್ರಯತ್ನ ಪಡಿ. ಹಾಗಾಗಿ ಮತ್ತೆ ಈ ಉಣ್ಣೆ ಔಷಧಿ ಏನಿರುತ್ತಲ್ಲ, ದನಗಳಿಗೆ ಏನು ಉಪಯೋಗಿಸ್ತಿರಲ್ಲ ಔಷಧಿನ, ಅದರ 10 ಪಟ್ಟು ಹೆಚ್ಚಿನ ಕಾನ್ಸಂಟ್ರೇಷನ್ ಅಂತ ಕರಿತೀವಿ, ಅಷ್ಟು ಮಾಡಿಬಿಟ್ಟು ತಾವು ಗೋಡೆಗಳಿಗೂ ಸಹ ಔಷಧಿನ ಹೊಡೆದ್ರೆ ಉಣ್ಣೆಗಳ ಮೊಟ್ಟೆಗಳು ಸಹ ಸಾಯ್ತದೆ, ಹಾಗೆ ಕೊಟ್ಟಿಗೆಯಲ್ಲಿ ಉಣ್ಣೆಗಳ ನಿಯಂತ್ರಣ ಸಹ ಆಗ್ತದೆ. ಈ ಒಂದು ಸರ್ ಉಣ್ಣೆ ಬಗ್ಗೆ ಮಾತಾಡ್ತಾ ಇದ್ರೆ ಇನ್ನೊಂದು ಪ್ರಾಬ್ಲಮ್ ಕಾಮನ್ ಆಗಿ ಯಾವ್ದು ನೋಡ್ತಾ ಇದೀವಿ ಅಂದ್ರೆ, ಈಗ ಕರು ಹಾಕುತ್ತೆ ಸರ್, 2 ದಿನ ಚೆನ್ನಾಗಿರುತ್ತೆ, 3ನೇ ದಿನ ಮನಗ್ ಬಿಡುತ್ತೆ, ಇಲ್ಲ ಕೊಟ್ಟಿಗೆಯಲ್ಲಿ ಜಾರ್ ಬಿಡುತ್ತೆ. ಏನ್ ಹೇಳ್ತಾರೆ ಸರ್, ಎಲ್ಲ ಮೇವು ತಿನ್ನುತ್ತೆ, ಎಲ್ಲ ನಾರ್ಮಲ್ ಇದೆ, ಸಗಣಿ ಹಾಕುತ್ತೆ ಸರ್, ಇದು ಹೇಳ್ತಾ ಇಲ್ಲ. ಕಾಮನ್ ಆಗಿ ವಾರಕ್ಕೆ 2-3 ಕೇಸ್ ಈ ತರ ನಾವು ನೋಡ್ತಾ ಇದೀವಿ. ಏನ್ ಮಾಡ್ಬೋದು ಅಟ್ ಅ ಪ್ರೆಸೆಂಟ್ ನಿಮ್ ಇರೋ ಜಾಗದಲ್ಲಿ ಅಂದ್ರೆ, ಫಸ್ಟ್ ನೀವು ಹಸುನ ಕೊಟ್ಟಿಗೆ ಅಥವಾ ಯಾವ್ದೋ ಒಂದು ಹಾರ್ಡ್ ಫ್ಲೋರ್ ಸಿಮೆಂಟ್ ಫ್ಲೋರ್ ಅಂತ ಹೇಳ್ತೀವಲ್ಲ ಅದರಿಂದ ತೆಗೆದ್ಬಿಟ್ಟು ಮಳ ಮೇಲೆ ಮಂಗಿಸ್ಕೋಬೇಕು. ಮಳ ಮೇಲೆ ಮಂಗಿಸ್ಕೊಂಡು ಎರಡನೇದ ಏನ್ ಮಾಡ್ಬೇಕು ಅಂದ್ರೆ ಕಾಲ್ನ ಒಂದು ಗುಣಿಚೀರ ತಗೊಂಡು ತಿಕ್ಬೇಕು. ನಾಲ್ಕು ಕಾಲ್ನ ಈ ಕಡೆಯಿಂದ ಆ ಕಡೆ ಮಂಗಿಸಿ ಆ ಕಡೆಯಿಂದ ಈ ಕಡೆ ಮಂಗಿಸ್ಕೊಂಡು ತಿಕ್ಬೇಕಾಗತ್ತೆ. ಅದೇ ರೀತಿಯಾಗಿ ಹಸುನ ಸ್ವಲ್ಪ ಎತ್ತಬೇಕು. ನಿಮ್ಮ ಊರಿನಲ್ಲಿ ಜನಗಳನ್ನ ಯಾರನ್ನ ಕರ್ಕೊಂಡು ಇಲ್ಲಾಂದ್ರೆ ಈಗ ಟ್ರ್ಯಾಕ್ಟರಿ ಎಲ್ಪಿಂದನೂ ಕೆಲವು ವಿಡಿಯೋಗಳಿದಾವೆ ಯೂಟ್ಯೂಬ್ ಅಲ್ಲಿ. ಟ್ರ್ಯಾಕ್ಟರಿನ ಉಪಯೋಗಿಸ್ಕೊಂಡು ಟ್ರಿಲ್ಲ ಇದನ್ನ ಹಿಂದೆಗಡೆ ಬ್ಯಾಕ್ಟರ್ ಉಪಯೋಗಿಸ್ಕೊಂಡು ಹಸುನ ಎತ್ತಬಹುದು. ಈ ತರ ಎತ್ತಿ ಹಸುನ ಕಾಲನ ನೀವ್ಕೊಂಡು ಅದ್ರ ಜೊತೆಗೆ ನೀವು ಮನೆಯಲ್ಲೇ ಒಂದು ಸಿಗುತ್ತಂತ ಒಂದು ಸುಣ್ಣದ ತಿಳಿ ನೀರನ್ನ ಕುಡಿಸ್ಕೊಂಡ್ರೆ ಅದ್ರಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ. ಅದ್ರ ಜೊತೆಗೆ ಕಾಲನ ನೀವೋದ್ರಿಂದ ಕಾಲು ಒಂದು ಜೀವಿಟ್ಕೊಳ್ಳೋದು ಕಮ್ಮಿ ಆಗುತ್ತೆ. ನೀವು ಒಂದು ಹಸುಗೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಕೊಟ್ರೆ ಹಸು ನಿಂತ್ಕೊಳ್ಳುತ್ತೆ. ನಿಂತ್ಕೊಂತು ಅಂದ್ರೆ ಮುಂದಕ್ಕೆ ಮೂವ್ಮೆಂಟ್ ಈಸಿ ಆಗ್ತಾ ಹೋಗುತ್ತೆ. ಈ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಕಾಲು ಬಿದ್ದಿರುತ್ತೆ ಹಸು ಕೊಟ್ಟಿಗೆಯಲ್ಲಿ ಕೊಟ್ಟಿಗೆಲ್ಲೇ ಕಟ್ತಾರೆ. ಒಂದ್ಸತಿ ಹಸು ಬಿದ್ರೆ ಕೊಟ್ಟಿಗೆಯಲ್ಲಿ ಭಯ ಬೀಳುತ್ತೆ, ಇನ್ನೊಂದು ಸತಿ ಅಲ್ಲಿ ಎದಳಕ್ಕೆ ಹೋಗೋದಿಲ್ಲ. ಅದನ್ನೇ ಹಸುನ ಕೊಟ್ಟಿಗೆಯಿಂದ ಆಚೆ ತಂದ್ಬಿಟ್ರೆ ಮಳ ಮೇಲೆ ನಿಲ್ಸಿದ್ರೆ ಅದಕ್ಕೊಂದು ಗ್ರಿಪ್ ಸಿಗುತ್ತೆ, ನಿಂತ್ಕೊಳ್ಳುತ್ತೆ. ಆ ಮುಂದೆ ಆಗುವಂತ ಒಂದು ಡ್ಯಾಮೇಜ್ ನ ಕಡಿಮೆ ಮಾಡಬಹುದು. ಇದ್ರ ಬಗ್ಗೆ ತುಂಬಾ ಒಂದು ಗಮನ ಹರಿಸಬೇಕು. ಈ ಒಂದು ಡೌನರ್ ಕೌ ಅದರ ಅಂದ್ರೆ ಎದಳ ಕಾರಣ ಆಗದೆ ಇರೋದು ಇನ್ನೊಂದು ಅಂದ್ರೆ ಮಿಲ್ಕ್ ಫೀವರ್ ಅಂತ ಹೇಳ್ತೀವಿ. ಇದು ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಒಂದು ಹೆಚ್ಚು ಇಳುವರಿ ಕೊಡುವಂತ ಹಸುಗಳಲ್ಲಿ ಬರುತ್ತೆ. ಹೆಚ್ಚು ಇಳುವರಿ ಕೊಡುವಾಗ ಏನಾಗೋಗುತ್ತೆ ಅಂದ್ರೆ ಕ್ಯಾಲ್ಸಿಯಂ ಬಾಡಿಲಿ ಇರೋದು ಮಿಲ್ಕ್ ಅಲ್ಲಿ ಆಚೆ ಬಂದ್ಬಿಡುತ್ತೆ, ಬಾಡಿಲಿ ಒಂದು ಕ್ಯಾಲ್ಸಿಯಂ ಕಡಿಮೆ ಆಗಿ ಬಿದ್ದೋಗ್ಬಿಡುತ್ತೆ. ಸರ್ ಹೇಳ್ತಾರೆ, ಸರ್ ಕರು ಆಗ್ತದೆ ಸರ್, ಬೆಳಗ್ಗೆ ಹಾಲು ಕರ್ಕೊಂಡಿವಿ ಸರ್, ಸಂಜೆ ಮನೆ ಬಿಟ್ಟಿದ್ದೆ ಸರ್. ಆ ಸಮಯದಲ್ಲಿ ಏನ್ ಮಾಡಬಹುದು, ಒಂದು ಅದನ್ನ ಹೇಳಿದೆ ಮುಂಚೆನೆ ಹೇಳ್ದಂಗೆ ಸುಣ್ಣದ ಒಂದು ತಿಳಿ ನೀರ್ ಅಂತ ಬರುತ್ತೆ, ಅದನ್ನ ಕುಡಿಸ್ಕೋಬಹುದು. ಇಲ್ಲ ಕೆಲವು ಕ್ಯಾಲ್ಸಿಯಂ ಜೆಲ್ ಬರುತ್ತೆ ಕಮರ್ಷಿಯಲಿ, ಅದನ್ನ ಮುಂಚೆ ಕರು ಹಾಕೋ ಸಮಯದಲ್ಲಿ ಮನೆಯಲ್ಲೇ ಇಟ್ಕೊಂಡು ಮುಂಚೆನೆ ತಗೊಂಡೋಗಿ ಕರು ಹಾಕದ್ಮೇಲೆ ಒಂದೊಂದು ಬಾಟ್ಲ್ ಕುಡಿಸ್ಕೊಂಡ್ರೆ ಈ ಒಂದು ಮಿಲ್ಕ್ ಫೀವರ್ ನಾವು ತಡೆಗಟ್ಕೋಬಹುದಾಗುತ್ತೆ. ಅದೇ ತರ ಮತ್ತೊಂದು ರೋಗವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಲಿನಲ್ಲಿ ರಕ್ತ ಬರ್ತಾ ಇರ್ತದೆ, ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಹಿಮೋಗ್ಯಾಲಕ್ಸಿ ಅಂತ ಕರಿತೀವಿ. ಹಾಲು ಚೆನ್ನಾಗೇ ಇರ್ತದೆ, ಯಾವ್ದಾದ್ರೆ ಒಡಕಲು ಬರೋದಿಲ್ಲ, ಹೆಚ್ಚಲು ಬೇರೆ ಯಾವುದೇ ತರದ ಒಂದು ಅಂಶಗಳು ಕಾಣಿಸ್ತಾ ಇರಲ್ಲ, ಆದ್ರೂ ಸಹ ಹಾಲಿನಲ್ಲಿ ರಕ್ತ ಬರ್ತಾ ಇರ್ತದೆ. ಸಾಮಾನ್ಯವಾಗಿ ಏನಾಗ್ತದಪ್ಪ ಇದು ಅಂತಂದ್ರೆ, ಹಸುಗಳು ಕರು ಹಾಕಿದ್ರೆ ಎರಡು ದಿನ ಮೂರು ದಿನ ಆದ ನಂತರ ಹಾಲಿನ ಜಾಸ್ತಿ ಆಗ್ತಾ ಹೋಗ್ತದೆ, ಹಾಲಿನ ಅಮೌಂಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಈತ ಜಾಸ್ತಿ ಆದಾಗ ಏನಾಗುತ್ತಪ್ಪ ಅಂದ್ರೆ ರಕ್ತನಾಳಗಳು ಉಬ್ಬಿಬಿಟ್ಟು ರಕ್ತನಾಳದಲ್ಲಿರ್ತಕ್ಕಂತಹ ರಕ್ತ ಕಣಗಳೆಲ್ಲ ಹಾಲಿಗೆ ಬಂದು ಶೇಖರಣೆಗೊಳ್ತದೆ. ನಿಜವಾಗಿ ಇದೇನು ರೋಗ ಅಲ್ಲ, ರೈತ ತಪ್ಪಾಯಿಸ್ಬೇಡಿ, ಇದು ಯಾವುದೇ ತರದ ರೋಗ ಅಲ್ಲ. ರಕ್ತನಾಳಗಳು ಉಬ್ಬುವಿಕೆಯಿಂದ ಬರ್ತಕ್ಕಂತ ಒಂದು ಸರ್ವೇ ಸಾಮಾನ್ಯವಾಗಿರ್ತಕ್ಕ ಅತಿ ಹೆಚ್ಚು ಹಾಲು ಕೊಡ್ತಕ್ಕಂತ ಹಸುಗಳು ಅಂದ್ರೆ ಹೆಚ್ ಎಫ್ ಹಸು ಅಂತ ಕರಿತೀವಿ, ಅಂದ್ರೆ ಹಾಲ್ಸ್ಟಿನ್ ಫ್ಯೂಷನ್ ಹಸು ಅಂತ ಕರಿತೀವಿ, ಜರ್ಸಿ ಹಸು ಅಂತ ಕರಿತೀವಿ. ಈ ತರ ಹಸುಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ. ಇದು ಅಂತ ತೊಂದ್ರೆ ಅಷ್ಟೊಂದು ತೊಂದರೆ ಮಾಡ್ತಕ್ಕಂತ ವಿಷಯ ಅಲ್ಲ, ಆದ್ರೂ ಸಹ ಇದಕ್ಕೊಂದು ಚಿಕಿತ್ಸೆಯನ್ನು ರೈತರು ಮನೇಲೆ ಮಾಡ್ಕೋಬಹುದು. ಏನಪ್ಪಾ ಅಂತಂದ್ರೆ, ಮುಟ್ಟಿದ್ರೆ ಮನೆ ಸೊಪ್ಪು ನಮಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂತ ಒಂದು ವಿಷಯ, ಮುಟ್ಟಿದ್ರೆ ಮನೆ ಸೊಪ್ಪು ಅತ್ಯಂತ ಒಳ್ಳೆ ಉಪಶಮನಕಾರಿಯಾಗಿರ್ತಕ್ಕಂತ ಒಂದು ಚಿಕಿತ್ಸೆ. ದಿನಕ್ಕೆ ಸುಮಾರು ಒಂದು 50 ಗ್ರಾಂ ಮುಟ್ಟಿದ್ರೆ ಮನೆ ಸೊಪ್ಪನ್ನ ಬೆಲ್ಲದಲ್ಲಿ ಚೆನ್ನಾಗಿ ಅರೆದುಬಿಟ್ಟು ಉಂಡೆ ತರ ಮಾಡಿ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ತಿನ್ನಿಸ್ತಾ ಹೋದ್ರೆ ಈ ತರ ಹಾಲಿನಲ್ಲಿ ರಕ್ತ ಬರ್ತಕ್ಕಂಥದ್ದು ಖಂಡಿತವಾಗಿಯೂ ಸಂಪೂರ್ಣವಾಗಿ ನಿವಾರಣೆಗೊಳ್ತದೆ. ಇದು ಕೆಲವೇ ಕೆಲವು ರೋಗಗಳ ಬಗ್ಗೆ ನಾವು ಮತ್ತೆ ಮಂಜುನಾಥ್ ಅವರು ತಿಳಿಸಲಿಕ್ಕೆ ಇಷ್ಟಪಡ್ತೀವಿ. ಇದು ಆದ ನಂತರ ಇನ್ನೊಂದು ಮಾಹಿತಿಯನ್ನು ತಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ರೈತರಿಗೆ ತಾವೇನ್ ಮಾಡ್ತಾರೆ, ಹಾಲು ಹೊರಗಡೆ ತಗೊಂತ ಇಲ್ಲ ಅಂತಂದಾಗ ಮನೆ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಹಾಲು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀರ, ದಯವಿಟ್ಟು ರೈತ ಬಾಂಧವರೇ ಮನೆ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಹಾಲು ಕೊಡ್ತಕ್ಕಂಥದ್ದನ್ನ ಆದಷ್ಟು ತಾವು ಕಮ್ಮಿ ಮಾಡ್ತಕ್ಕಂಥದ್ದು ಒಳ್ಳೇದು. ಯಾಕೆಂತಂದ್ರೆ ಮನೆಯಿಂದ ಮನೆಗೆ ರೋಗ ಹರಡ್ತಕ್ಕಂಥ ಸಾಧ್ಯತೆಗಳು ತಮ್ಮಿಂದಲೇ ಹರಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಆದ್ರೂ ಸಹ ತಾವು ಹೋಗ್ಲೇಬೇಕು ಅಂತಂದ್ರೆ ಸೂಕ್ತ ಮುಂಜಾಗ್ರತಾ ಕ್ರಮವನ್ನ ತಾವು ವಹಿಸ್ಕೋಬೇಕು. ಏನಪ್ಪ, ಕೈಗಳಿಗೆ ಕೈ ಗ್ಲೌಸ್ಗಳನ್ನ ಹಾಕೋಬೇಕು, ಮುಖಕ್ಕೆ ಮಾಸ್ಕ್ಗಳು ಅನ್ನ ಹಾಕೋಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯಗಳು. ಮತ್ತೆ ಯಾವತ್ತೂ ಸಹ ದುಡ್ಡನ್ನ ನಗದು ರೂಪದಲ್ಲಿ ತಾವು ಪಡೆದೆ ಅಂತಕ್ಕಂಥದ್ದು ಒಳ್ಳೇದು. ಏನೇ ದುಡ್ಡನ್ನಾದ್ರೂ ಸಹ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟು ತಮ್ಮ ಖಾತೆಗೆ ಜಮಾ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯ ವಿಷಯ. ಅದು ತಮಗೂ ಸಹ ರೋಗವನ್ನು ಹಾಡ್ತಕ್ಕಂಥದ್ದು ಕಮ್ಮಿ ಮಾಡ್ತದೆ. ಅದಾಗಿ ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಹ ಕೇಳ್ತಾ ಇರ್ತೀರಾ, ನಮ್ಮ ಪ್ರಧಾನಮಂತ್ರಿಗಳು ಸಹ ತಮಗೆ ತಿಳಿಸ್ತಾ ಇರ್ತಾರೆ, ಆರೋಗ್ಯ ಸೇತು ಅಂತಕ್ಕಂಥ ಒಂದು ತಂತ್ರಾಂಶವನ್ನ ಎಲ್ಲರ ಮೊಬೈಲ್ಗೆ ಅಂದ್ರೆ ಎಲ್ಲಾ ಜಂಗಮವಾಣಿಗಳಿಗೆ ಬಿಡ್ತಾ ಇದಾರೆ. ಈ ತಂತ್ರಾಂಶಗಳನ್ನು ತಾವು ಅಳವಡಿಸಿಕೊಂಡ್ಬಿಟ್ಟು ಈ ಮೊಬೈಲ್ ಸ್ಥಾಪನೆ ಮಾಡ್ಕೊಂಡ್ಬಿಟ್ಟು ತಾವು ಇದನ್ನ ಅಪ್ಡೇಟ್ ಮಾಡ್ಕೊಬೇಕು. ಇದು ದೇಶಕ್ಕೂ ಒಳ್ಳೇದು, ತಮಗೂ ಒಳ್ಳೇದು ಅಂತ ಹೇಳ್ತಕ್ಕಂಥ ನಮ್ಮ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ, ಇನ್ನು ನೀವು ಹೊರಗಡೆ ಹೋಗುವಂತ ಒಂದು ಸಂದರ್ಭ ಬಂದ್ರೆ ರೈತರಿಗೆ ಒಂದು ಕುರಿ ಮಾರಕ್ಕೆ ಈಗ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಕುರಿ ಮಾರಕ್ಕೆ ಸಂತೆ ಹೊರ್ಕೊಂಡೋಗಿ ಮಾರಕ್ ಹೋಗ್ತಾರೆ ಜನಗಳು ಈ ಹಳ್ಳಿಗಳ ಕಡೆ. ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಕುರಿ ಆಗ್ಲಿ ಮೇಕೆ ಆಗ್ಲಿ ಮಾರಬೇಕು ಅಂದ್ರೆ ಊರಲ್ಲೇ ಮಾರ್ಕೊಳ್ಳಿ, ಇಲ್ಲ ಅವನ್ನೇ ಯಾರನ್ನ ಬ್ರೋಕರ್ ಯಾರಿರ್ತಾನೋ ಅವನ್ನೇ ಊರು ಕರ್ಸ್ಕೊಂಡು ಅವನ್ಗೆ ಮಾರಿ. ನೀವು ಯಾವುದೇ ಕಾರಣಕ್ಕೂ ಈ ಕುರಿ ಮೇಕೆನ ಸಂತೆಗೆ ಮಾರಕ್ ಹೋಗ್ಬೇಡಿ. ನೀವು ಹೋದ್ರಿ ಅಂದ್ರೆ ನೀವು ನಿಮ್ಮ ಊರಿಗೇನೆ ಆ COVID-19 ಅನ್ನ ಒಂದು ರೋಗವನ್ನು ಕರ್ಕೊಂಬಂದಂಗ ಆಗುತ್ತೆ. ಅದ್ರ ಜೊತೆಗೆ ಈಗ ಒಂದು ಹಸುಗಳಿಗೆ ಒಂದು ಮೇವು ತರಕ್ ಹೋಗ್ಬೋದು, ನೀವು ಆಹಾರ ಪರ್ಚೇಸ್ ಮಾಡಕ್ ಹೋಗ್ಬೋದು, ಇಲ್ಲ ನೀವೇನ ಒಂದು ಸೊಸೈಟಿಗೆ ಹಾಲು ಹಾಕಕ್ ಹೋಗ್ಬೋದು. ಯಾವುದೇ ಪರಿಸ್ಥಿತಿ ಇಲ್ಲ ಆದ್ರೂ ನೀವು ಒಂದು ಅದು ಡಿಸ್ಟೆನ್ಸ್ ಅದೇನ ಹೇಳ್ತೀರಿ 3 ಫೀಟ್ ಅಥವಾ 3 ಅಡಿ ಒಂದು ಅಂತರದಲ್ಲಿ ನಿಂತ್ಕೊಂಡು ತಮ್ಮ ಆರೋಗ್ಯವನ್ನು ಫಸ್ಟ್ ನೋಡ್ಕೊಂಡು ಆಮೇಲೆ ಹಸುಗಳ ಆರೋಗ್ಯವನ್ನು ನಿರ್ವಹಣೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತೀನಿ. ಬೇರೆ ಸಾಕು ಪ್ರಾಣಿಗಳು? ಸಾಕು ಪ್ರಾಣಿ ಬಂದ್ರೆ ಸರ್, ಈಗ ನಾಯಿ, ನಾಯಿಗೆ ಯಾವುದೇ ರೀತಿಯಾದ ಇಲ್ಲಿವರೆಗೂ ನಮ್ದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ರಿಪೋರ್ಟ್ ಆಗಿಲ್ಲ ನಾಯಿಯಿಂದ ಮನುಷ್ಯರಿಗೆ ಬರುತ್ತೆ ಅಂತ. ಈ ಮನುಷ್ಯನಿಂದ ನಾಯಿಗೆ ಬರುತ್ತೆ ಅನ್ನೋದು ಎಲ್ಲೋ ಆ ತರ ಕೇಳ್ತಾ ಇದ್ವಿ, ಬಟ್ ನಮ್ದು ವಿಶ್ವ ಆರೋಗ್ಯ ಸಂಸ್ಥೆ ಡಿಕ್ಲೇರ್ ಮಾಡಿಲ್ಲ. ಅದರಿಂದ ಯಾವುದೇ ಕಾರಣಕ್ಕೂ ನಾಯಿನ ಅಬಾಂಡನ್ ಮಾಡೋದು, ಮನೇಲಿರೋರು ಭಯಪಟ್ಟು ನಾಯಿನ ಆಚೆ ಓಡಿಸೋದಾಗ್ಲಿ ಇದಾಗ್ಲಿ ಮಾಡಬಾರ್ದಾಗಿ ಪ್ರಾಣಿ ಪ್ರಿಯರಲ್ಲಿ ನಾನು ಕೇಳ್ಕೊಂತೀನಿ. ಸಂಬಂಧಪಟ್ಟಂತೆ ಇನ್ನೊಂದೆರಡು ವಿಷಯ, ಕೆಲವೇ ಕೆಲವು ದಿನಗಳ ಹಿಂದೆ ಅಮೆರಿಕದಲ್ಲಿ ಬೆಕ್ಕೆಗಳಲ್ಲಿ ಅಂದ್ರೆ ಬೆಕ್ಕಿನ ಜಾತಿಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಾಣಿಗಳಲ್ಲಿ ಹುಲಿಗಳಲ್ಲಿ ಈ ವೈರಾಣುವನ್ನ ಪಡೆದಿರ್ತಾರೆ. ಆದ್ರೆ ಈ ವೈರಾಣು ಪ್ರಾಣಿಗಳಲ್ಲಿ ಯಾವುದೇ ಚಿಹ್ನೆಗಳನ್ನ ತೋರಿಸ್ತಾ ಇಲ್ಲ, ರೋಗದ ಚಿಹ್ನೆಯನ್ನ ತೋರಿಸ್ತಾ ಇಲ್ಲ. ಹಾಗೂ ಈ ಪ್ರಾಣಿಗಳಿಂದ ಮನುಷ್ಯರಿಗೆ ರೋಗ ಬರ್ತಕ್ಕಂಥದ್ದೇ ಅಂತಕ್ಕಂಥ ಸಹ ಸಂಶೋಧನೆ ಇನ್ನೂ ನಡೆದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾವು ಯಾವ್ದೇ ತರದ್ದು ಮಾಹಿತಿನ ಹೇಳಿಕ್ ಇಷ್ಟಪಡ್ತಾ ಇಲ್ಲ. ಇದ್ರ ಜೊತೆಗೇನೆ ಕುರಿ ಸಾಕ್ತಾರೆ, ಮೇಕೆ ಸಾಕ್ತಾರೆ, ಹಾಗೆ ಹಂದಿ ಇರ್ತವೆ, ಕೋಳಿಗಳಿರ್ತವೆ, ಅಂತ ಪ್ರಾಣಿಗಳಿಗೆಲ್ಲ ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕಾಗುತ್ತೆ? ಸರ್, ಯಾವುದೇ ಆಯ್ತು, ಸೋಷಿಯಲ್ ಡಿಸ್ಟೆನ್ಸ್ ಇಸ್ ಇಂಪಾರ್ಟೆಂಟ್ ಸರ್. ಈಗ ನಾವು ಕುರಿಯಿಂದ ಮೇಕೆಯಿಂದ ಆಗ್ಲಿ ಕೋಳಿಯಿಂದ ಆಗ್ಲಿ COVID-19 ಅಂತೂ ಬರೋದಿಲ್ಲ ಸರ್. ಈ ಮೇಕೆ ಮಾಂಸ ತಿನ್ಕೊಬಹುದು, ಕುರಿ ಮಾಂಸ ತಿನ್ಕೊಬಹುದು, ಮೊಟ್ಟೆ ತಿನ್ಬಹುದು, ಎಲ್ಲಾನು ತಿನ್ಬಹುದು. ಯಾವುದೇ ಏನೇ ತಿನ್ಬೇಕಾದ್ರೂ ಬೇಯಿಸ್ಬಿಟ್ಟು ತಿನ್ಬೇಕು. ಅದು ಒಂದು ನಮ್ ಕಡೆಯಿಂದ. ಏನೇ ಮೇಂಟೈನ್ ಮಾಡ್ಬೇಕಾದ್ರೂ ಒಂದು 10-12 ಜನ ಸೇರ್ತಾ ಇದ್ದೀರಾ ಅಂದ್ರೆ ದೂರ ದೂರ ನಿಂತ್ಕೋಬೇಕು, ಮುಖ ಗವಸ ಹಾಕೋಬೇಕು, ಆದಷ್ಟು ಹ್ಯಾಂಡ್ ಗ್ಲೌಸ್ ಇದ್ರೆ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸರ್. ಇದು ಸಂಬಂಧಪಟ್ಟಂತೆ ಕೆಲವಾರು ವದಂತಿಗಳು ಹರಡ್ತಾ ಇದಾವೆ ಕೋವಿಡ್ ಸಂಬಂಧಪಟ್ಟಂತೆ. ರೈತ ಬಂಧುಗಳಿಗೆ ಒಂದೆರಡು ಮಾಹಿತಿ ವದಂತಿಗಳ ಬಗ್ಗೆ. ಬಿಸಿಲಿಗೆ ಮೈ ಬಿಟ್ಬಿಟ್ಟಿದ್ರೆ ಕೋವಿಡ್ ಬರಲ್ಲ ಅಂತಕ್ಕಂಥದ್ದು ಕೆಲವು ರೈತರು ನನ್ನ ಹತ್ರ ಬಂದು ಮಾತಾಡಿದ್ರು. ಯಾವುದೇ ಕಾರಣಕ್ಕೂ ಇದು ತಪ್ಪು ಮಾಹಿತಿ. ಬಿಸಿಲಿಗೆ ಮೈ ಇಡೋದ್ರಿಂದ ಕೋವಿಡ್ ಬರಲ್ಲ ಅಂತಕ್ಕಂಥದ್ದು ತಪ್ಪು ಮಾಹಿತಿ. ದಯವಿಟ್ಟು ಅದ್ರ ಬಗ್ಗೆ ಗಮನಿಸಬೇಡಿ. ಅದೇ ತರ ಒಬ್ಬ ಮನುಷ್ಯನಿಗೆ ಒಂದ್ಸಲ ಕೋವಿಡ್ ಬಂತು ಅಂತಂದ್ರೆ ಅವನ ಜೀವನ ಪರ್ಯಂತ ಕೋವಿಡ್ ಅವನ ಮೈಯಲ್ಲಿರುತ್ತೆ ಅಂತಕ್ಕಂಥದ್ದು ಸಹ ಒಂದು ನಾನು ಕೇಳಿದೀನಿ. ಖಂಡಿತ ಇದು ಸಹ ವದಂತಿ, ಇದು ಸುಳ್ಳು ಮಾಹಿತಿ. ಅದೇ ತರ ಮದ್ಯವನ್ನ ಸೇವಿಸಿದ್ರೆ ಕೋವಿಡ್ ಬರಲ್ಲ ಅಂತಕ್ಕಂಥದ್ದು ಕೆಲವು ರೈತರು ನನ್ನ ಹತ್ರ ಮಾತಾಡಿದ್ದಾರೆ. ದಯವಿಟ್ಟು ಇದು ಸಹ ಸುಳ್ಳು ಮಾಹಿತಿ, ಈ ತರದ ಮಾಹಿತಿ ತಾವು ಗಮನ ಹರಿಸಬಾರದು. ಅದೇ ತರ ಸೊಳ್ಳೆ ಕಚ್ಚಿದ್ರಿಂದ ಕೋವಿಡ್ ಬರ್ತದ ಸರ್ ಅಂತ ನನ್ನ ಕೆಲವು ರೈತರು ಬಂದು ಕೇಳ್ತಾ ಇದ್ರು. ಖಂಡಿತ ಇದು ಸಹ ಒಂದು ಸುಳ್ಳು ಮಾಹಿತಿ, ಸೊಳ್ಳೆ ಕಚ್ಚಿದ್ರಿಂದ ಕೋವಿಡ್ ಖಂಡಿತವಾಗಿ ಬರೋದಿಲ್ಲ. ಹಾಗೆ ಬೆಳ್ಳುಳ್ಳಿ ತಿನ್ನೋದ್ರಿಂದ ಕೋವಿಡ್ ನಿಯಂತ್ರಣ ಮಾಡಬಹುದು ಅಂತ ಕೆಲವರು ಹೇಳಿದ್ದಾರೆ. ಏನಪ್ಪ ಅಂದ್ರೆ ಬೆಳ್ಳುಳ್ಳಿ ಸಾಮಾನ್ಯವಾಗಿ ಇದು ಕ್ರಿಮಿನಾಶಕನೇ, ದೇಹಕ್ಕೆ ಹೋಯ್ತು ಅಂತಂದ್ರೆ ಸಾಮಾನ್ಯ ಕ್ರಿಮಿನಾಶಕ. ಕೋವಿಡ್ಗೆ ಸಂಬಂಧಪಟ್ಟಂತೆ ಬೆಳ್ಳುಳ್ಳಿ ನಿಜವಾಗಿ ಕೆಲಸ ಮಾಡ್ತಾ ಇದೆಯಾ ಮಾಡ್ತಾ ಇಲ್ವಾ ಅಂತಕ್ಕಂಥದ್ದು ಇನ್ನು ಸಂಶೋಧನಾ ಹಂತದಲ್ಲಿರೋದ್ರಿಂದ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಮತ್ತೆ ಸಾಕು ಪ್ರಾಣಿಗಳಿಂದ ಡಾಕ್ಟರ್ ಹೇಳಿದಂಗೆ ಯಾವ್ದೇ ತರದ ಕೋವಿಡ್ ಹಾಡತಕ್ಕಂಥ ಒಂದು ಸಾಧ್ಯತೆ ಇಲ್ಲ. ಇದುವರೆಗೂ ಯಾವ್ದೇ ತರದ ಮಾಹಿತಿ ನಮಗೆ ಇಲ್ಲದೆ ಇರೋದ್ರಿಂದ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಬಯಸುದಿಲ್ಲ. ಅದೇ ಸರ್, ಕೊನೆಯದಾಗಿ ನಾನು ಹೇಳೋದೇನಂದ್ರೆ, ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿರೋ ನಾಯಿ ಇರ್ಬೋದು ಬೆಕ್ಕಿರೋದನ್ನ ಮನೆಯಿಂದ ಆಚೆ ಓಡಿಸಿ ಈ ಟೈಮಲ್ಲಿ ಊಟ ಇಲ್ಲದ ಸಾಯ ಪರಿಸ್ಥಿತಿಗೆ ತರಬೇಡಿ. ದಯವಿಟ್ಟು ಮನೆಯಲ್ಲೇ ಇಟ್ಕೊಂಡು ಸಾಕಳಿ. ನಿಮ್ಗೆ ಅಕಸ್ಮಾತ್ ಕೋವಿಡ್ ಇದೆ ಅಂದ್ರೆ, ನಿಮ್ಮ ಮನೆಯಲ್ಲಿ ಬೆಕ್ಕಿದೆ ಅಂದ್ರೆ ಬೆಕ್ಕನ್ನ ಆದಷ್ಟು ದೂರ ಇಡಿ. ಯಾವ್ದೇ ಬೆಕ್ಕಿಗೆ ತೊಂದರೆ ಆಗೋದಿಲ್ಲ, ಬಟ್ ಬೆಕ್ಕಿಂದ ಬರೋದಿಲ್ಲ. ಬಟ್ ಆದಷ್ಟು ನೀವು ಯಾವ ತರ ಮನುಷ್ಯತ್ವ ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ತೀರಾ, ನೀವು ಕೋವಿಡ್ ಪಾಸಿಟಿವ್ ಇದ್ದೀರಾ ಅಂದ್ರೆ ಅದೇ ರೀತಿ ಪ್ರಾಣಿಗಳ ಹತ್ರನೂ ಅಂತರ ಕಾಯ್ದುಕೊಳ್ಬೇಕಾಗಿ ತಮ್ಮನ್ನು ಕೇಳ್ಕೊಂತೀನಿ ಸರ್. ಅಂದ್ರೆ ಬಹಳಷ್ಟು ಎಚ್ಚರಿಕೆಯನ್ನ ಇಟ್ಟುಕೊಂಡು ಜಾನುವಾರುಗಳನ್ನ ಈ ಸಂದರ್ಭದಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನ ತಮ್ಮಿಂದಲೇ ನೇರವಾಗಿ ಪಡ್ಕೋಬೇಕು ನಮ್ಮ ಕೇಳುಗರು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಡಾಕ್ಟರ್ ಸತೀಶ್ ಅವರ. ನಮಸ್ತೆ ಡಾಕ್ಟರ್ ಸತೀಶ್, ನನ್ನ ಮೊಬೈಲ್ ಸಂಖ್ಯೆ 9481622134. ಇನ್ನೊಮ್ಮೆ 9481622134. ಇನ್ನೂ ಒಂದ್ಸರಿ ಹೇಳ್ಬಿಡಿ, 9481622134. ತಮ್ದು ಡಾಕ್ಟರ್ ಮಂಜುನಾಥ್ ಅವರೇ? 9844-01-3710. ಇನ್ನೊಮ್ಮೆ 9844-01-3710. ಇನ್ನೂ ಒಂದ್ಸರಿ ಹೇಳ್ಬಿಡಿ, 9844-01-3710. ಒಳ್ಳೇದು ಡಾಕ್ಟರ್ ಮಂಜುನಾಥ್ ಅವರೇ, ಹಾಗೆ ಡಾಕ್ಟರ್ ಸತೀಶ್ ಅವರೇ, ಈವರೆಗೂ ಕೂಡ ಜಾನುವಾರುಗಳ ಆರೋಗ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜಾನುವಾರುಗಳ ಆರೋಗ್ಯ ನಿರ್ವಹಣೆ ಕುರಿತಂತಹ ಸಂವಾದವನ್ನು ಕೇಳಿದ್ರಲ್ಲ. ಇದರಲ್ಲಿ ಭಾಗವಹಿಸಿದ್ದವರು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಡಿಆರ್ ಮಂಜುನಾಥ್ ಮತ್ತು ಡಾಕ್ಟರ್ ಎಸ್ಪಿ ಸತೀಶ್. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ COVID-19 ಸಂದರ್ಭದಲ್ಲಿ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಕೆ ನಾಗಪ್ಪ ಅವರೊಂದಿಗಿನ ಸಂದರ್ಶನ ಮೂಡಿಬರುತ್ತೆ. ಇಲ್ಲಿಗೆ ಇಂದಿನ ಗೋಕುಲವಾಣಿ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಗೋಕುಲವಾಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.